ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ರಂಗಾಪುರ ಗ್ರಾಮದ ಆರ್ಬಿ ಪ್ರದೀಪ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಹೋಬಳಿಯ ರಂಗಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಆರ್ಬಿ ಪ್ರದೀಪ್ ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರದೀಪ್ ಅವರು ಸರ್ಕಾರಿ ನೌಕರರಾದರೂ ಕೂಡ ಕೃಷಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ತಮಗೆ ಇರತಕ್ಕಂತಹ ಹಿಡುವಳಿಯಲ್ಲಿ ತೆಂಗು, ಅಡಿಕೆ, ಆಲೂಗೆಡ್ಡೆ ಬೆಳೆಗಳನ್ನು ಪ್ರಧಾನವಾಗಿ ಬೆಳೀತಾರೆ. ಅದರ ಜೊತೆಗೆ ಕುರಿ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ಕಾರ ಸರ್. ಪ್ರದೀಪ್ ಅವರೇ, ಎಷ್ಟು ವಯಸ್ಸು ತಮಗೆ? ಸರ್, ನಮ್ಗೆ 41 ವರ್ಷ ಸರ್. 41 ವರ್ಷ ವಯಸ್ಸಾಯ್ತು ತಮಗೆ. ಏನು ಓದಿದ್ರಿ ತಾವು? ನಾನು SLC ಮುಗಿಸಿ PU ಮುಗಿಸಿದ್ಮೇಲೆ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಅಂತ ಒಂದು ಕೋರ್ಸ್ ಇತ್ತು ಸರ್. ಅದನ್ನ ಹಾಸನಲ್ಲಿ ದೇವೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಇದೆ, ಅಲ್ಲಿ ಮುಗಿಸ್ತೆ ಸರ್. ಈಗ ಡಿಪ್ಲೊಮಾ ಏನು ತಾವು ಮಾಡಿದ್ರಲ್ಲ, ಅದಕ್ಕೆ ಅದನ್ನ SLC ಮೇಲೆ ಮಾಡಿದ್ದು ಅಥವಾ PUC ಮೇಲೆ ಮಾಡಿದ್ದು? ಇಲ್ಲ ಸರ್, SLC ಮೇಲೆ ಮಾಡಿದೆ ನಾನು. SLC ಮೇಲೆ ಮಾಡಿದ್ರೆ ಯಾಕೆ ಆ ಒಂದು ಕೋರ್ಸ್ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು, ಮತ್ತೆ ನಿಮ್ಗೆ ಹೇಗೆ ಗೊತ್ತಾಯ್ತು ಇಂಥದ್ದೊಂದು ಕೋರ್ಸ್ ಇದೆ ಅಂತ ಹೇಳಿ? ಇಲ್ಲ, ನಮ್ಮ ತಂದೆಯವರು ನನ್ನ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತಾನೆ ಇಷ್ಟ ಆಯ್ತು. ಒಂದು ಪರ್ಸೆಂಟೇಜ್ ಕಡಿಮೆ ಇದ್ರಿಂದ ಬೇರೆ ಡಿಪ್ಲೊಮಾಕ್ ಸೇರ್ಕೊ ಅಂತ ಹೇಳಿದ್ರು. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ. ಅದೇ ರೀತಿ ಇದ್ದಾಗ ಇದೇ ನಮ್ಮ ತಂದೆ ಸಂಜೀವಿನಿ ಹಾಸ್ಪಿಟ್ಲಿಗೆ ಡೈರೆಕ್ಟರ್ ಆಗಿದ್ರು. ಅವಾಗ ಅವರು ಈ ತರ ಪ್ಯಾರಾಮೆಡಿಕಲ್ ಕೋರ್ಸ್ ಇದೆ, ಇದನ್ನಾರ ಮುಗಿಸು ಅಂತ ಹೇಳಿದ್ರು. ಆಗ ನಾನು ಒಂದ್ ಎರಡ್ ಕಡೆ ವಿಚಾರಿಸಿದಾಗ ಇದು ಜಾಬ್ ಒಳ್ಳೇದು ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಸರ್. ತಮ್ಮ ಕೋರ್ಸ್ ಆದ್ಮೇಲೆ ಎಲ್ಲೆಲ್ಲಿ ವೃತ್ತಿ ನಿರ್ವಹಿಸಿದ್ರಿ? ಸರ್, ನನ್ನ ಕೋರ್ಸ್ ಮುಗಿದ್ಮೇಲೆ ಗೊರೂರಲ್ಲಿ ಒಂದು ಲ್ಯಾಬ್ ಇಟ್ಟೆ ಸರ್. ಅಂತ ಏನು ಆದಾಯ ಬರ್ನಿಲ್ಲ, ಬೇಜಾರಾಯ್ತು, ಬೇಡ ಅಂತ ಸುಮ್ಮನೆ ಇದ್ದೆ. ಅಷ್ಟೊಳಗಡೆ ಮೆಡಿಕಲ್ ಕಾಲೇಜ್ ಆಯ್ತು ಸರ್ ನಮ್ಮ ಹಾಸನಲ್ಲಿ. ಅವಾಗ ನಾನಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಹಾಸನ ರಕ್ತನಿಧಿಗೆ ಬ್ಲಡ್ ಬ್ಯಾಂಕ್ ಟೆಕ್ನಿಷಿಯನ್ ಆಗಿ ಸೆಲೆಕ್ಟ್ ಆಗಿ ಅಲ್ಲಿ 8 ವರ್ಷಗಳ ಕಾಲ ಕೆಲಸ ಮಾಡಿದೆ ಸರ್. ಇವಾಗ ಎಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ? ಸರ್, ನಾನು ಬ್ಯಾಸನ್ ಬಿಟ್ಮೇಲೆ ಬೆಳವಾಡಿಲಿ 2 ವರ್ಷ ಮಾಡಿದೆ. ಅಲ್ಲಿಂದ ಆದ್ಮೇಲೆ ಎತ್ತಗೋಡ್ನಳ್ಳಿ ಪೋಸ್ಟಿಂಗ್ ಖಾಲಿ ಇತ್ತು, ಆ ಎತ್ತಗೋಡ್ನಳ್ಳಿ ಬಂದು 6 ವರ್ಷ ಆಗಿದೆ ಸರ್. 6 ವರ್ಷದಿಂದ ಅರಕಲಗೂಡು ತಾಲೂಕು ಎತ್ತಗೋಡ್ನಹಳ್ಳಿಯಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಹೌದು ಸರ್. ಹೇಗಿರುತ್ತೆ ನಿಮ್ಮ ವೃತ್ತಿ? ಚೆನ್ನಾಗಿದೆ ಸರ್. ಎಲ್ಲ ತರ ರೋಗಗಳನ್ನ ಕಂಡಿಡಿಬೇಕು, ಒಳ್ಳೆ ಚೆನ್ನಾಗಿದೆ ಸರ್. ಅದು ನನ್ಗೆ ಸ್ವಲ್ಪ ಖುಷಿ ಆಯ್ತು. ಹಾಗಾಗಿ ವರ್ಕಲ್ಲೂ ಕೆಲಸ ಮಾಡ್ತೀನಿ, ಅದ್ರಲ್ಲಿ ನಂಗೆ ಕೃಷಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಕೃಷಿನೂ ಮಾಡ್ತೀನಿ ಸರ್. ಎಷ್ಟು ಜಮೀನಿದೆ ತಮಗೆ? ಸರ್, ನಮ್ದು ಸ್ವಂತ ಜಮೀನು 8.5 ಎಕರೆ ಇದೆ ಸರ್. 8.5 ಎಕರೆನಲ್ಲಿ ಏನೇನು ಬೆಳಿತೀರಿ ಸರ್? ತೆಂಗು ಇದೆ, 1.5 ಎಕರೆ ರೇಷ್ಮೆ ಇದೆ, ಮತ್ತೆ ಅಡಿಕೆ ಮಾಡಿದ್ದೀನಿ ಹೊಸದಾಗಿ. ನಾನು 400 ಎಕರೆ ಮಾಡಿದ್ದೀನಿ. ತೆಂಗು, ಅಡಿಕೆ, ಶುಂಠಿ, ಆಲೂಗೆಡ್ಡೆ, ಮೆಣಸಿನಕಾಯಿ ಎಲ್ಲ ಬೆಳಿತೀವಿ ಸರ್. ಕೃಷಿ ಬಗ್ಗೆ ಯಾಕೆ ಅಷ್ಟು ಆಸಕ್ತಿ ತಮಗೆ? ಸರ್, ನನಗೇನೋ ಒಂಥರ ಇಂಟ್ರೆಸ್ಟ್ ಸರ್ ಅದರಲ್ಲಿ. ನನಗೆ ಜಾಬ್ಗಿಂತ ಕೃಷಿಯಲ್ಲೇ ಜಾಸ್ತಿ ಟೈಮ್ ಪಾಸ್ ಮಾಡ್ತೀನಿ ಅನ್ನೋ ಅಂತ ಅನ್ಸುತ್ತೆ ಸರ್. ಮೊದ್ಲಿಂದಲೂ ಕೃಷಿ ಕೆಲಸಗಳನ್ನು ಮಾಡ್ತಿದ್ರೆ? ಹೌದು ಸರ್, ಮಾಡ್ತಾ ಇದ್ದೆ. ನಮ್ಮ ತಂದೆ ಜೊತೆ ಸೇರ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸರ್. ಈಗ ಹಂತ ಹಂತವಾಗಿ ನೀವು ಕೃಷಿಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಹೇಗೆ ತಮ್ಮ ಜಮೀನನ್ನ ಅಭಿವೃದ್ಧಿ ಪಡಿಸಿದ್ರಿ? ಚೆನ್ನಾಗಿ ಮಾಡಿದ್ದೀನಿ ಸರ್. ನಾನೇ ಸ್ವಂತ 400 ಗಿಡ, ಅಡಿಕೆ ಗಿಡ ಹಾಕ್ತೆ, ಮತ್ತೆ ನಾನು ಸ್ವಂತ 300 ತೆಂಗಿನ ಗಿಡ ನೆಟ್ಟಿದ್ದೀನಿ. ಅವೆಲ್ಲ ಈಗ ಫಸಲಿಗೆ ಬರ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ ಸರ್. ಈಗ ಆಲೂಗೆಡ್ಡೆಯನ್ನ ಪ್ರತಿ ವರ್ಷನೂ ಬೆಳಿತೀರಿ? ಖಂಡಿತ ಬೆಳಿತೀನಿ ಸರ್. ಮಳೆಗಾಲದಲ್ಲಿ ಮುಂಗಾರಲ್ಲೂ ಬೆಳಿತೀನಿ, ಮತ್ತು ವಿತ್ ಬೇಸಿಗೆಗಾಲದಲ್ಲೂ ಬೆಳಿತೀನಿ ಸರ್. ಎಷ್ಟು ವರ್ಷದಿಂದ ಆಲೂಗೆಡ್ಡೆ ಬೆಳಿತಾ ಇದ್ರಿ ಸರ್? ನನಗೆ ಗೊತ್ತಿರಂಗೆ ನಾನೊಂದು 5-6 ವರ್ಷದಿಂದ ನಾನು ಸ್ವಂತ ಬೆಳಿತಾ ಇದ್ದೀನಿ ಸರ್. ಈಗ ಒಂದು 5-6 ವರ್ಷದಿಂದ ಆಲೂಗೆಡ್ಡೆ ಬೆಳೆಯುವವರ ಸಂಖ್ಯೆ ಕಡಿಮೆ ಆಗಿದೆ. ಬೇರೆ ಬೇರೆ ತರಹದ ರೋಗ ಬರುತ್ತೆ, ಮತ್ತೆ ಬೆಳೆ ಸರಿಯಾಗಿ ಬರಲ್ಲ ಅಂತ ಹೇಳಿ. ಆದ್ರೂ ಕೂಡ ನೀವು ಹೇಗೆ ಇದನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ದೀರಿ ಸರ್? ನನಗೆ ಇಲ್ಲಿ ನಮ್ಮ ಒಂದು ಕಂಪ್ನಿ ಅಂತ ಒಂದು ಎಫ್ ಎಂ ಮಾಡ್ಕೊಂಡು ಅದನ್ನ ಸಂಸ್ಥೆಯಲ್ಲಿ ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಟ್ರು. ನಮಗೆಲ್ಲ ಕರ್ಕೊಂಡೋಗಿ ಅಂಗಾಂಶ ಕೃಷಿ ಬಗ್ಗೆ ಎಲ್ಲಾನು ಮಾಡಿಕೊಟ್ರು. ಅದು ನಮ್ದೇ ಬಿತ್ತನೆಯನ್ನ ಯಾವ ರೀತಿ ನಾವು ಸ್ಟೋರೇಜ್ ಮಾಡಿ ಮತ್ತೆ ಯೂಸ್ ಮಾಡಬಹುದು ಎಲ್ಲ ಮಾಡಿದ್ರು. ಅದನ್ನು ನಾನು ಮಾಡಿದೆ. ನಾನು ಬೆಳೆದಿದ್ದನ್ನ ಸ್ಟೋರೇಜ್ ಅಲ್ಲಿ ತಗೊಂಡೋಗಿಟ್ಟು ಅದನ್ನ ಮುಂಗಾರಲ್ಲಿ ಇಟ್ಟು ಬೆಳೆದಿ ಸ್ವಲ್ಪ ತಕ್ಕ ಮಟ್ಟಿಗೆ ಇಳುವರಿ ಬಂತು. ಅಂತ ಜಾಸ್ತಿ ಬರ್ಲಿಲ್ಲ, ತಕ್ಕ ಮಟ್ಟಿಗೆ ಸಾಕು ಸಾಧಾರಣ ಬಂತು ಸರ್. ಸಾಧಾರಣವಾಗಿ ಇಳುವರಿ ಬರ್ತಾ ಇದೆ. ಬರ್ತಾ ಇದೆ ಸರ್. ಆಲೂಗಡ್ಡೆ ಮೇಲೆ ಯಾಕೆ ಅಷ್ಟು ಪ್ರೀತಿ ನಿಮಗೆ ಸರ್? ಅದೊಂದು ಅಲ್ಪಾವಧಿ ಬೆಳೆ, ಬೇಗ ಅಮೌಂಟ್ ಸಿಗುತ್ತೆ, ಕೆಲಸ ಕಡಿಮೆ. ಒಂದ್ಸತಿ ಒಂದ್ ತಿಂಗಳು ಕೆಲಸ ಮುಗಿಸಿ ಬಿಟ್ರೆ ನಮ್ಮ ಎರಡು ತಿಂಗಳಿಗೆ ಬೆಳೆ ಬಂದ್ಬಿಡುತ್ತೆ. ಎರಡು ಎರಡೂವರೆ ತಿಂಗಳಿಗೆ ಕಟಾವು ಅರೆಸ್ಟ್ ಮಾಡ್ಬೋದಲ್ಲ ಅಂತ ಚೆನ್ನಾಗಿದೆ ಅಂತ ಮಾಡ್ತೀವಿ ಸರ್. ಮುಂಗಾರಿನಲ್ಲಿ ಎಷ್ಟು ಎಕರೆ ಹಾಕ್ತೀರಿ ಸರ್? ಮುಂಗಾರಲ್ಲಿ 4 ಎಕರೆ ಹಾಕ್ತೀವಿ. 4 ಎಕರೆಗೆ ಹಾಕ್ತೀರಿ? ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ ಸರ್? ಎಕರೆಗೆ 14 ಚೀಲ ಬೇಕು, 7 ಕ್ವಿಂಟಲ್ ಬೇಕು ಸರ್. 7 ಕ್ವಿಂಟಲ್ ಬೇಕಾಗುತ್ತೆ ಒಂದ್ ಎಕರೆಗೆ. 6 ರಿಂದ 7 ಕ್ವಿಂಟಲ್ ಬೇಕು ಸರ್. ಯಾಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು? ಅದನ್ನ ಚೆನ್ನಾಗಿದೆ, ಅಲ್ಪಾವಧಿ ಬೆಳೆ, ಬೇಗ ಅರೆಸ್ಟ್ ಆಗೋದ್ರಿಂದ ಬೇಗ ಕೀಳ್ಬೋದು, ಬೇಗ ಲಾಭ ನೋಡ್ಬೋದಲ್ಲ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಮಾಡ್ತೀವಿ ಸರ್. ಯಾವ ತಳಿ ಹಾಕೊಳ್ತೀರಿ? ಆಮೇಲೆ ಜ್ಯೋತಿ ಹಾಕ್ತಿವಿ, ಮತ್ತೆ ಪೆಪ್ಸಿ ಕಂಪ್ನಿದ ಒಂದು ಬರ್ತಿತ್ತು ಸರ್, ಅದನ್ನು ಹಾಕ್ತಿವಿ. ಅದನ್ನ ಸ್ವಲ್ಪ ಈಗ ರೋಗ ಜಾಸ್ತಿ ಆದ್ರಿಂದ ಈಗ ಜ್ಯೋತಿನೇ ಆಲೂಗಡ್ಡೆನ ಇದ್ ಮಾಡ್ತೀವಿ ಸರ್. ಹಿಮಾಲಿನಿ ಪ್ರಯತ್ನ ಮಾಡಿಲ್ವಾ? ಹಿಮಾಲಿನಿ ನಮ್ಮೂರ ನಾನು ಒಬ್ಬನೇ ಸರ್ ಬೆಳಿತಿದ್ದೆ. ನಾನು ನಮ್ಮ ತಂದೆ ಬಿಟ್ಟರೆ ಯಾರನ್ನೂ ಬೆಳಿತಿರ್ಲಿಲ್ಲ. 1 ವರ್ಷ ಬೆಳೆದು ನಮ್ಗೆ ಗೊತ್ತಾಗಿಲ್ಲ. ಸ್ಟಾರ್ಟಿಂಗ್ ಬೆಳೆದು ಚೆನ್ನಾಗಿ ಬಂತು, ಆದ್ರೆ ನಾವೇನ್ ಮಾಡಿದ್ವಿ, ಸ್ಟೋರ್ ಮಾಡ್ಬಿಟ್ಟು. ಸ್ಟೋರ್ ಮಾಡಿದಾಗ ಏನಾಯ್ತು, ಅದು ಸ್ವಲ್ಪ ಕಲರ್ ಟರ್ನ್ ಆಯ್ತು, ಸಪೋಟೋ ಕಲರ್ ಬಂತು, ಆಗ ಬೇಡಿಕೆ ಕಮ್ಮಿ ಆಯ್ತು. ಆ ವರ್ಷ ಸ್ವಲ್ಪ ಬೇಜಾರಾಯ್ತು, ಇಳುವರಿ ಚೆನ್ನಾಗಿತ್ತು, ಮಾರ್ಕೆಟಿಂಗ್ ಅಲ್ಲಿ ಅಷ್ಟು ಸಿಗ್ಲಿಲ್ಲ. ನೆಕ್ಸ್ಟ್ ಇಯರ್ ಗೆ ಹಾಕ್ಬೇಕಾದ್ರೆ ನಮ್ಮ ತಂದೆ ಹಿಂದೆ ಮುಂದೆ ನೋಡ್ತಾ ಇದ್ರು, ನಾನು ಬೇಡ ಬಿಡಿ ಬೇರೆ ಹಾಕೋಣ ಅಂದ್ರು. ನಮ್ಮ ಅಪ್ಪಾಜಿ ಹೇಳಿದ್ರು ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಈ ವರ್ಷನೂ ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಹಿಮಾಲಯನೇ ಹಾಕಿದ್ರು. ಚೆನ್ನಾಗಿ ಬಂತು, ಆಮೇಲೆ ಕರೆಕ್ಟ್ ಟೈಮ್ ಕಿತ್ತಿ ಸ್ಟೋರ್ ಮಾಡಿ, ಅವತ್ತೇ ಕಿತ್ತಿ ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ 30-40 ಚೀಲನೆ ಕಿತ್ತಿ ಮಾರ್ಕೆಟ್ಗೆ ಬೆಂಗಳೂರಿಗೆ ಹಾಕ್ತಿದ್ ನಾವು. ಅಲ್ಲಿ ಯಾವಾಗ ಇಳುವರಿನೂ ಬಂತು, ರೈಟು ಸಿಕ್ತು, ಚೆನ್ನಾಗಿದೆ ಸರ್. ಹಿಮಾಲಯನಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅದರಲ್ಲಿ, ಅದಕ್ಕೆ ಹೆಚ್ಚು ಏನು ಕಾಯಿಲೆ ಬರೋದಿಲ್ಲ. ಕಡಿಮೆ ಸರ್, ಬರೋದಿಲ್ಲ ಆದ್ರೂ ಕಡಿಮೆ ಕಡಿಮೆ ಜ್ಯೋತಿಗಿಂತ ಕಡಿಮೆ ಬರುತ್ತೆ ಸರ್. ಹಾಗಾಗಿ ಪೆಪ್ಸಿ ಇವೆಲ್ಲ ಆಲೂಗಡ್ಡೆ ಎಲ್ಲ ಕಡಿಮೆ ಮಾಡಿದ್ವಿ, ಅದನ್ನ ಏನ್ ಮಾಡ್ತಾ ಇಲ್ಲ. ಜ್ಯೋತಿ ಮತ್ತೆ ಹಿಮಾಲಯನೇ ಚೆನ್ನಾಗಿ ನಡೀತಾ ಇದೆ ಸರ್. ಮುಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಹಾಕ್ಲಿಕ್ಕೆ ಯಾವಾಗ್ಲಿಂದ ತಯಾರಿಯನ್ನ ಮಾಡ್ತೀರಾ? ಭೂಮಿಯನ್ನ ಹೇಗೆ ಸಿದ್ಧತೆ ಮಾಡ್ಕೊಳ್ತೀರಾ? ಸರ್, ಈಗ ಏಪ್ರಿಲ್ ಮೇ ಅಲ್ಲಿ ಚೆನ್ನಾಗಿ ಎಂಡಿ ಫ್ಲೋರ್ ಎಲ್ಲ ಒರ್ಗಿಸಿ ಖಾಲಿ ಬಿಟ್ಟು ಚೆನ್ನಾಗಿ ಒಣಗಿಸ್ತೀವಿ. ಈ ಮೇ ತಿಂಗಳಲ್ಲಿ ಲಾಸ್ಟ್ ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮ್ಗೆ ನನ್ನ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಉಕ್ಕೆ ಹೊಡಿಸಿ ಅದ ಮಾಡಿ ಬಿಟ್ಟಿರ್ತೀವಿ ಸರ್. ಮೇ ಎಂಡ್ಗೆ ಮಳೆ ಬಿತ್ತಿ ಒಂದು 2-3 ಹದ ಬಿದ್ದಮೇಲೆ ಆಲೂಗಡ್ಡೆ ಬಿತ್ತನೆ ಮಾಡ್ತೀವಿ ಸರ್. ಸ್ವಲ್ಪ ತಂಪಾಗಬೇಕಲ್ವಾ? ಹೌದು ಸರ್, ಒಂದು 2-3 ಹದ ಮಳೆ ಬಿದ್ದಮೇಲೆ ಹಾಕ್ಬೇಕು. ಬಿತ್ತನೆ ಬೀಜ ಸಾಮಾನ್ಯವಾಗಿ ಎಲ್ಲಿ ತರ್ತೀರಿ? ಹಾಸನಲ್ಲೇ ತರ್ತೀವಿ ಸರ್. ಹಾಸನದಲ್ಲೇ ತರ್ತೀರಿ? ಹಾಸನದಲ್ಲಿ ತಂದು ಬಿತ್ತನೆ ಬೀಜವನ್ನ ಹೇಗೆ ಸಂಸ್ಕರಣೆ ಮಾಡ್ತೀರಿ? ಎಷ್ಟು ದಿವಸ ಇಡಬೇಕಾಗುತ್ತೆ, ಹೆಂಗ್ ಇಡಬೇಕಾಗುತ್ತೆ, ವಿವರವಾಗಿ ಹೇಳಿ ಅದ್ರ ಬಗ್ಗೆ. ಆಲೂಗಡ್ಡೆ ಬಿತ್ತನೆ ಬೀಜ ತಂದ್ಬಿಟ್ಟು ನಾವು ಸರ್ ತೆಳುವಾಗಿ ಹರಡ್ತೀವಿ. ಅದಕ್ಕೆ ಒಂದು 3 ಡೇಸ್ ಆದ್ಮೇಲೆ M45 ನ ಮೊದಲು ಸ್ಪ್ರೇ ಮಾಡಿ ಬಿಟ್ಟು ಕೆಲವು ಮೀಡಿಯಂ ಸೈಜದ್ನೆಲ್ಲ ಉಂಡೆನೆ ಹಾಕ್ತಿವಿ. ದಪ್ಪ ಸೈಜ್ ಮಾತ್ರ 2 ಪೀಸ್ ಮಾಡಿ ಕಟ್ ಮಾಡಿ ಅದನ್ನ M45 ನ ಸ್ವಲ್ಪ ನೀರಲ್ಲಿ ಹೆಜ್ಜಿ ತೆಗೆದು ಸ್ವಲ್ಪ ಡ್ರೈ ಮಾಡಿ ಒಂದಿನ ಬಿಟ್ಟೆ ಹಾಕ್ತಿವಿ ಸರ್. ಎಷ್ಟು ತೂಕ ಇರಬೇಕು ಒಂದು ಗೆಡ್ಡೆ ನಾವು ಬಿತ್ತನೆ ಮಾಡ್ಲಿಕ್ಕೆ? 50 ಗ್ರಾಮ್ 30-50 ಗ್ರಾಮ್ ಬರುತ್ತೆ. 50 ಗ್ರಾಮ್ ಆದ್ರೂ ಇರಬೇಕು, ಒಳ್ಳೆ ಇಳುವರಿ ಬರಬೇಕು ಅಂತ ಹೇಳಿ. 50 ಗ್ರಾಮ್ ಗಿಂತಲೂ ಹೆಚ್ಚಿಗೆ ಇರೋಂತದನ್ನ ನೀವು ಕತ್ತರಿಸ್ತೀರಿ. ಕಡಿಮೆ ಇತ್ತು ಅಥವಾ 50 ಗ್ರಾಮ್ ಇತ್ತು ಅಂತ ಅಂದ್ರೆ ಉಂಡೆ ಆಲೂಗಡ್ಡೆ ಹಾಕ್ತೀವಿ. ಉಂಡೆಗೆ ಆಲೂಗಡ್ಡೆದು ಹೆಂಗಿರುತ್ತೆ ಇಳುವರಿ? ಸರ್, ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಡ್ಯಾಮೇಜ್ ಆಗೋದಂತದ್ದು ಕಡಿಮೆ. ಮಳೆ ಜಾಸ್ತಿ ಕಟ್ ಮಾಡಿರೋದಾದ್ರೆ ಸ್ವಲ್ಪ ಒಳಗಡೆ ಡ್ಯಾಮೇಜ್ ಆಗ್ಬಹುದು ಮಳೆ ಜಾಸ್ತಿ ಆದ್ರೆ. ಇದ್ರ ಸ್ವಲ್ಪ ಮಳೆ ಜಾಸ್ತಿ ಆದ್ರೂ ಅವಾಯ್ಡ್ ಆಗುತ್ತೆ ಸರ್. ಸ್ವಲ್ಪ ಮಳೆ ನೀರ್ ನಿಂತ್ರು ತಡೆಯುವಂತ ಶಕ್ತಿ ಇರುತ್ತೆ ಉಂಡೆಗೆಡ್ಡೆಗೆ. ಕಟ್ ಮಾಡಾಕಿರೋ ಗೆಡ್ಡೆಗೆ ಬೇಗ ಸ್ವಲ್ಪ ಕೊಳೆ ಇದು ರೋಗ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಉಂಡೆಗೆಡ್ಡೆನೆ ನಾವು ಚಾಯ್ಸ್ ಮಾಡ್ತೀವಿ. ಉಂಡೆಗೆಡ್ಡೆ ಅದೇ ತೂಕದ್ದು ಸಾಮಾನ್ಯವಾಗಿ ಸಿಗುತ್ತಾ? ಸಾಧಾರಣ ಸಿಗುತ್ತೆ ಸರ್, ಕೆಲವೊಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಅದನ್ನ ನೋಡಿ ನಾವು ಒಂದು ಮೀಡಿಯಂ ಸೈಜ್ ಇರೋದನ್ನೇ ತರ್ತೀವಿ. ಮೀಡಿಯಂ ಸೈಜ್ ಇರೋ ತಂದು ಅದನ್ನ ಹೆಚ್ಚಾಗಿ ಉಂಡೆಗೆಡ್ಡೆನೆ ಹಾಕ್ತೀವಿ ಸರ್. ಉಂಡೆಗೆಡ್ಡೆ ಹಾಕಿದ್ರೆ ಅನುಕೂಲ ಆಗುತ್ತೆ ಅನ್ಸುತ್ತಲ್ವಾ? ಹೆಚ್ಚಾಗಿ ಖಂಡಿತ ಅನುಕೂಲ ಆಗುತ್ತೆ ಸರ್. ಅದರಲ್ಲೂ ನಾನು ಮಿಷಿನ್ ಅಲ್ಲೇ ನಾನೇ ಫಸ್ಟ್ ಸರ್ ನಮ್ಮೂರಲ್ಲಿ ಹಾಕಿದ್ ನಾನು. ಮಿಷನ್ ಒಂದು POC ಒಬ್ರು ಬಂದು ಎಲ್ಲ ಮಾಡಿಕೊಟ್ರು. ಅದನ್ನ ಯಾರು ಸ್ವಲ್ಪ ಎದುರವ್ರು ಎಲ್ಲ ಈ ಉಂಡೆಗೆಡ್ಡೆ ಹಾಕ್ತಾರೆ ಡೈರೆಕ್ಟ್ ಆಗಿ ಹಾಕ್ತಾರೆ ಮಿಷನ್ ಅಲ್ಲಿ ಹಾಕ್ತಾರೆ ಬರುತ್ತೋ ಇಲ್ವೋ ಅಂತ, ಅದನ್ನ ನಾನೇ ಫಸ್ಟ್ ಟ್ರಯಲ್ ಮಾಡಿ ಚೆನ್ನಾಗಿ ಬಂತು ಸರ್. ಭೂಮಿಯನ್ನ ಹೇಗೆ ಸಿದ್ಧತೆ ಮಾಡ್ಕೊಳ್ತೀರಿ ಅಂತ ಅಂದ್ರೆ, ಈಗ ಕೊಟ್ಟಿಗೆ ಗೊಬ್ಬರ ಆಗ್ಬೋದು ಬೇರೆದಾಗ್ಬೋದು, ಅದನ್ನೆಲ್ಲ ಹೇಗೆ ಬಳಕೆ ಮಾಡ್ತೀರಿ, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತೀರಿ ಸರ್? 1 ಎಕರೆಗೆ 4 ಟ್ರ್ಯಾಕ್ಟರ್ ಟೈಪ್ ನಾವು ಮೊದ್ಲೇ ಹಾಕಿ ಹರಿಸ್ಬಿಡ್ತೀವಿ. ಮತ್ತೆ ಸ್ವಲ್ಪ ಕೋಳಿ ಗೊಬ್ಬರ ಸಿಕ್ಕಿದ್ರೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀವಿ, ಇಲ್ಲಾಂದ್ರೆ ಸುಣ್ಣ ಹಾಕಿ ಉಳುಮೆ ಮಾಡಿ ಒಂದ್ ಸ್ವಲ್ಪ ಮಳೆ ಸ್ಟಾರ್ಟ್ ಆದ್ಮೇಲೆ ಚೆನ್ನಾಗಿ 2-3 ಮಳೆ ಬಿದ್ದ ಮೇಲೆ ಬಿತ್ತನೆ ಮಾಡ್ತೀವಿ ಸರ್. ಈ ವರ್ಷದ್ದು ತಯಾರಿಗಳು ಪ್ರಾರಂಭ ಆಗಿದೆಯಾ? ಆಗಿದೆ ಸರ್, ರೆಡಿ ಮಾಡಿ ಎಲ್ಲ ಎಂಡಿ ಫ್ಲವರ್ಸ್ ಗೊಬ್ಬರ ಎರಚಿ ಬಿಟ್ಟಿದ್ವಿ ಸರ್. ಎಷ್ಟಕ್ಕೆ ಹೊಲನ ಉತ್ಕಳ ಅಂತದ್ದು ಸೂಕ್ತ ಅಂತೀರ ಆಲೂಗಡ್ಡೆ ಬಿತ್ತನೆ ಮಾಡ್ಲಿಕ್ಕೆ? ಸರ್, ಎಂಡಿ ಫ್ಲೋ ಒಡಿಸೋದ್ರಿಂದ ಎರಡಕ್ಕೆ ಹೊಡೆದ್ರೆ ಸಾಕು ಸರ್. ಒಂದ್ ಎಂಡಿ ಫ್ಲೋ ಒಡಿಸಿರ್ತೀವಲ್ಲ, ಹಾಳ ಉಳಿಮೆ ಆಗಿರುತ್ತೆ, ಅದನ್ನ ಲೆವೆಲ್ ಮಾಡಕ್ಕೋಸ್ಕರ ಎರಡಕ್ಕೆ ಹೊಡೆದಿ ಮತ್ತೆ ನಾ ಗೊಬ್ಬರ ಎರಚಿ ಕಲ್ಟಿವೇಟರ್ ಲೆವೆಲ್ ಮಾಡ್ಕೊಂಡ್ರೆ ಸಾಕು ಸರ್. ಬಿತ್ತನೆ ಯಾವ ಸಂದರ್ಭದಲ್ಲಿ ಮಾಡೋದು ಹೆಚ್ಚು ಒಳ್ಳೇದು ಅಂತೀರಿ? ಜೂನ್ ಅಲ್ಲಿ ಮಾಡೋದು ಒಳ್ಳೇದು ಸರ್. ಜೂನ್ ಫಸ್ಟ್ ವೀಕ್ ಅಲ್ಲೇ ಮಾಡೋದು ಒಳ್ಳೇದು. ಮೇ ಎಂಡ್ ಜೂನ್ ಫಸ್ಟ್ ವೀಕ್ ಒಳಗಡೆ ಮುಗಿಸಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್. ಅಷ್ಟೊತ್ತಿಗೆ ಒಳ್ಳೆ ಮಳೆನೂ ಕೂಡ ಆಗಿರುತ್ತೆ, ಸ್ವಲ್ಪ ವಾತಾವರಣ ತಂಪಾಗಿರುತ್ತೆ, ಆ ಟೈಮಲ್ಲಿ ಹಾಕುವಂಥದ್ದು ಒಳ್ಳೇದು ಅಂತೀರಿ? ಹೌದು ಸರ್. ಎಷ್ಟು ಅಂತರ ಕೊಡ್ತೀರಾ ಈಗ ಸಾಲಿನಿಂದ ಸಾಲಿಗೆ ಮತ್ತೆ ಈಗ ಗಿಡದಿಂದ ಗಿಡಕ್ಕೆ ಬಿತ್ತನೆ ಮಾಡುವಾಗ? ಸರ್, ಸಾಲಿಂದ ಸಾಲಿಗೆ 2.5 ಅಡಿ ಸಾಲು ಹೊಡಿತೀವಿ ಮಳೆಗಾಲದಲ್ಲಿ. ಬೇಸಿಗೆಲ್ಲ ಆದ್ರೆ 2 ಅಡಿಗೆ ಹೊಡಿತೀವಿ, ಮಳೆಗಾಲದಲ್ಲಿ 2.5 ಅಡಿ ಹೊಡಿತೀವಿ. ಬಿತ್ತನೆಯಿಂದ ಬಿತ್ತನೆಗೆ 1/2 ಅಡಿ ಗ್ಯಾಪ್ ಕೊಡ್ತೀವಿ ಸರ್. ಒಂದ್ ಗಡ್ಡೆಯಿಂದ ಇನ್ನೊಂದ್ ಗಡ್ಡೆಗೆ 1/2 ಅಡಿಯಷ್ಟು ಗ್ಯಾಪ್ ಕೊಟ್ಟು ಹಾಕ್ತೀರಿ. ಎಷ್ಟು ಆಳಕ್ಕೆ ಹಾಕೋದು ಒಳ್ಳೇದು ಅಂತೀರಿ? ಅತಿ ಆಳ ಏನ್ ಬೇಕಾಗಿಲ್ಲ ಸರ್, ಒಂದು ಸಾಧಾರಣ ಒಂದ್ 2 ಇಂಚ್ ಒಳಗೆ ಹೋದ್ರೆ ಸಾಕು. 2 ಇಂಚ್ ಒಳಗಡೆ ಹೋದ್ರೆ ಸಾಕಾಗುತ್ತೆ. ಬಿತ್ತನೆ ಆದ್ಮೇಲೆ ಏನೇನ್ ಕೆಲಸ ಇರುತ್ತೆ? ಬಿತ್ತನೆ ಆದ್ಮೇಲೆ ಹುಟ್ಟೋವರೆಗೂ ಏನಿರಲ್ಲ ಸರ್. ಆಮೇಲೆ ಸ್ವಲ್ಪ ಮೊಳಕೆ ಎಲ್ಲ ಮೇಲ್ ಬಂದ ಮೇಲೆ ಸ್ವಲ್ಪ ಕುಂಟೆ ಹೊಡೆದು ಎಲ್ಲ ಮಾಡ್ತೀವಿ. ಮತ್ತೆ ಕೆಲವರು ಕಳೆನಾಶಕ ಯೂಸ್ ಮಾಡ್ತಾರೆ, ಲೇಬರ್ ಪ್ರಾಬ್ಲಮ್ ಆದ್ರಿಂದ ಕಳೆನಾಶಕ ಯೂಸ್ ಮಾಡ್ತಾರೆ. ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಕುಂಟೆ ಹೊಡಿತೀವಿ, ಕುಂಟೆ ಹೊಡೆದ ಸ್ವಲ್ಪ ಗೊಬ್ಬರ ಗಿಬ್ಬರ ಕೊಟ್ಕೊಂಡು ಮತ್ತೆ ಕುಂಟೆ ಹೊಡೆದು ಮತ್ತೆ ಸ್ವಲ್ಪ ಗಿಡ ಮೇಲ್ ಬಂದ ಮೇಲೆ ಚೆನ್ನಾಗಿ ಹೂವು ಟೈಮ್ ಒಂದು ತಿಂಗಳೊಳಗೆ ಕಂಪ್ಲೀಟ್ 1.5 ತಿಂಗಳೊಳಗೆ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಸರ್. ಅದನ್ನ ನೇಗಿಲೆಲ್ಲ ಹೊಡೆದು ಕಂಪ್ಲೀಟ್ ಮಾಡ್ಬಿಡ್ತೀವಿ. ಈಗ ಹರ್ಗಕ್ಕೆ ಬೇಕಾದಂತ ದನಕರುಗಳೆಲ್ಲ ಇಟ್ಕೊಂಡಿದ್ರೆ ಹೆಂಗೆ ಇದೆ ಸರ್? ಇತ್ತೀಚೆ ಕಡಿಮೆ, ಆದ್ರೆ ಒಂದ್ ಸಟ್ ಇಟ್ಕೊಂಡಿದ್ವಿ. ಹರ್ಗದ ಒಳ್ಳೇದು ಅಂತೀರೋ ಕಳೆನಾಶಕ ಹೊಡೆಯೋದು ಒಳ್ಳೇದು ಅಂತೀರ? ಹರ್ಗದ ಒಳ್ಳೇದು ಸರ್, ಇಲ್ಲಾಂದ್ರೆ ಭೂಮಿ ಹಾಳಾಗುತ್ತೆ. ಅದರಿಂದ ಹರ್ಗದು ಒಳ್ಳೇದು. ಈಗ ಎಲ್ಲಾರು 90% ಕಳೆನಾಶಕ ಹೊಡಿತಾ ಇದಾರೆ, ಇನ್ನು ಕೆಲವ್ರು ಮಾತ್ರ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಹರ್ಗದ ಎಲ್ಲ ಕಡಿಮೆ ಆಗ್ತಾ ಇದೆ. ಹರ್ಗದು ಒಳ್ಳೇದು ಸರ್. ಎಷ್ಟು ಹರ್ತೆ ಕೊಡ್ತೀರಿ? 2 ಹರ್ತೆ ಕೊಡ್ತೀವಿ. 2 ಹರ್ತೆ ಸಾಕಾಗುತ್ತಲ್ವಾ? ಸಾಕು. ಆಮೇಲೆ ನೇಗ್ಲು ಹೊಡಿತೀವಿ ಸರ್. ನೇಗ್ಲು ಹೊಡೆದಾಗ ಮತ್ತೆ ಒಂದ್ಸತಿ ಟೈಮ್ ಗೊಬ್ಬರ ಕೊಟ್ಕೊಂಡು ನೇಗ್ಲು ಹೊಡಿತೀವಿ. ಹರ್ಗದ್ರಿಂದ ಒಂದು ಕಳೆನಾಶ ಆಗುತ್ತೆ, ಎರಡನೇದಾಗಿ ಸ್ವಲ್ಪ ತೇವಾಂಶನು ಕೂಡ ಉಳ್ಕೊಳ್ಳುತ್ತೆ, ಅಂತರ್ ಬೆಳೆ ಮಾಡ್ದಂಗ ಆಗುತ್ತೆ, ಗಿಡದ ಬಡ್ಡೆಗೆ ಮಣ್ಣು ಚೆನ್ನಾಗಿ ಹೋಗುತ್ತೆ ಸರ್. ಕುಂಟೆ ಹೊಡೆಯೋದ್ರಿಂದ ಅಂತರ್ ಬೆಳೆ ಆಗಿ ತೊಗರಿ ಹಾಕೊಳ್ತೀವಿ, ಮತ್ತೆ ಹೊರಹಂಚು ಸುತ್ತ ಹಳ್ಳು ಗಿಡ ಆ ತರದ ಹಾಕೊಳ್ತೀವಿ, ಮಧ್ಯಕ್ಕೆ ಮಾತ್ರ ತೊಗರಿ ಹಾಕೊಳ್ತೀವಿ. ಕುಂಟೆ ಹೊಡೆಯೋದು ನೀವೇ ಹೊಡಿತೀರಾ ಹೆಂಗೆ? ಇಲ್ಲ ಸರ್, ಲೇಬರ್ ಇರ್ತಾರೆ. ಲೇಬರ್ ಇರ್ತಾರೆ. ಏನು ಜೋಡ್ ಗುಂಟೆ ಕಟ್ಕೋತೀರ ಹೆಂಗೆ? ಇಲ್ಲ ಇಲ್ಲ, ಸಿಂಗಲ್ ಕುಂಟೆ. ಸಿಂಗಲ್ ಏನೇ ಜೋಡ್ ಕಟ್ಕೋಬಹುದಲ್ಲ ಕುಂಟೆ ಹೊಡಿ? ಕಟ್ಕೋಬಹುದು ಸರ್, ಜನ ಲೇಬರ್ ಇಲ್ಲ, ಒಬ್ಬನೇ ಬರೋದು ನಮಗೆ ಲೇಬರು, ಅದರಿಂದ ಒಬ್ಬನೇ. ಈಗ ಆಲೂಗಡ್ಡೆ ಬಿತ್ತನೆ ಆದ್ಮೇಲೆ ಅದಕ್ಕೆ ಬೇಕಾಗಿರೋಂತ ನೀರಾವರಿ ಸೌಲಭ್ಯ ಆಗ್ಬೋದು ಮತ್ತೆ ಗೊಬ್ಬರ ಆಗ್ಬೋದು, ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಹೇಳಿ ಸರ್? ನೀರನ್ನ ಮಳೆ ಕಡಿಮೆ ಆದ್ರೆ ಸ್ಪ್ರಿಂಕ್ಲರ್ ಕೊಡ್ತೀವಿ, ಮಳೆ ಇದ್ರೆ ಸಾಧಾರಣ ತೇವಾಂಶ ಇದ್ದಾಗಲೇ ಗೊಬ್ಬರ ನೋಡ್ಕೊಂಡು ಕೊಡ್ಕೊಳ್ತೀವಿ. ಒಂದು 1 ಎಕರೆಗೆ 3 ಚೀಲದ ಒಳಗಡೆನೆ ಕೊಡ್ತೀವಿ ಸರ್, ಜಾಸ್ತಿ ಕೊಡಲ್ಲ. ಮೊದ್ಲೇ ಕೊಡಕೆ ಗೊಬ್ಬರ ಜಾಸ್ತಿ ಕೊಟ್ಟಿರೋದ್ರಿಂದ 10-20 ಆರು ಇಲ್ಲಾಂದ್ರೆ DAP ಪೊಟಾಶು ಈ ತರದ ಕೊಟ್ಕೊಳ್ತೀವಿ ಸರ್. ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರ ಹಾಕಿರ್ತೀವಿ, ಅದರಿಂದ ಮೇಲ್ ಗೊಬ್ಬರ ಸ್ವಲ್ಪ ಕಡಿಮೆ ಮಾಡ್ತೀವಿ. ಹಾಗಾಗಿ ಚೆನ್ನಾಗಿರುತ್ತೆ. ಮೇಲ್ ಗೊಬ್ಬರ ಒಂದ್ಸರಿ ಕೊಟ್ಟರೆ ಸಾಕಾಗುತ್ತಾ ಒಂದ್ 2 ಸರಿ ಕೊಡ್ಬೇಕಾ? ಇಲ್ಲ ಸರ್, ಒಂದೇ ಸರ್ತಿ ಸಾಕು. ಒಂದೇ ಸರಿ ಸಾಕಾಗುತ್ತೆ, ಒಂದು ಭೂಮಿಗೆ ಸೇರಿಸಿರ್ತೀವಲ್ಲ ಸರ್, ಹಾಗಾಗಿ ಒಂದ್ ಟೈಮ್ ಕೊಟ್ಟು ನೇಗ್ಲು ಕೊಟ್ಟು ಏರ್ಸಿದ್ರೆ ಸಾಕು ಸರ್. ನೇಗ್ಲು ಏರ್ಸೋದು ಎಷ್ಟು ದಿವಸ ಆದ್ಮೇಲೆ ಸರ್? 1.5 ತಿಂಗಳೊಳಗೆ ಕೆಲಸ ಮುಗಿಸಿರ್ತೀವಿ. 1.5 ತಿಂಗಳಲ್ಲಿ ನೇಗ್ಲು ಏರ್ಸ್ಬಿಟ್ರೆ ಮತ್ತೆ ಕೆಲಸ ಇರೋದಿಲ್ಲ? ಕೆಲಸ ಇರಲ್ಲ ಸರ್, ಅದು ಕಂಪ್ಲೀಟ್ ಆಗುತ್ತೆ ಕೆಲಸ. ಈ ಬಿತ್ತನೆ ಮಾಡ್ಲಿಕ್ಕೆ ಯಂತ್ರಗಳನ್ನ ನಾನೇ ಮೊದಲು ಬಳಕೆ ಮಾಡಿದೆ ಅಂತ ಹೇಳಿದ್ರಿ, ಬಿತ್ತನೆ ಯಂತ್ರ ಹೇಗಿರುತ್ತೆ ಮತ್ತೆ ಅದರಿಂದ ಏನ್ ಅನುಕೂಲ ಆಗುತ್ತೆ? ಸರ್, ಬಿತ್ತನೆ ಮಿಷನ್ ಇಂದ ಏನ್ ಯೂಸ್ ಅಂದ್ರೆ, ಆಲೂಗಡ್ಡೆಗೆ ಡಿಸ್ಟರ್ಬೆನ್ಸ್ ಇರಲ್ಲ, ಅದು ಬೇರು ರೂಟ್ಸ್ ಸ್ವಲ್ಪ ಉದ್ದ ಬರುತ್ತೆ, ಅದಕ್ಕೆ ನಾವು ಕುಂಟೆ ಹೊಡೆಯೋದ್ರಿಂದ ನೇಗ್ಲು ಹೊಡೆಯೋದ್ರಿಂದ ಬೇರುಗಳು ಹರಿಯುತ್ತವೆ, ಆಗ ಪೋಷಕಾಂಶಗಳಿಗೆಲ್ಲ ಕೊರತೆ ಆದಾಗ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗುತ್ತೆ. ಇನ್ನು ಮಿಷಿನ್ ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಎಲ್ಲ ಬೇರುಗಳು ಸುಲಭವಾಗಿ ಎಲ್ಲ ಅಂಗಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಗಿಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಸರ್. ಆದ್ರೆ ಚೆನ್ನಾಗಿ ಮಳೆ ಆಗ್ಬೇಕು ಸರ್, ಅದಕ್ಕೆ ಮಳೆ ಚೆನ್ನಾಗಾಗಬೇಕು. ಮಳೆ ಚೆನ್ನಾಗಾದ್ರೆ ಮಿಷಿನ್ ಅಲ್ಲಿ ಬಿತ್ತನೆ ಮಾಡಿದ್ರೆ ಒಳ್ಳೇದು ಸರ್. ಅಂತರನು ಕರೆಕ್ಟ್ ಇರುತ್ತೆ, ಬಿತ್ತನೆ ಗೆಡ್ಡೆಯಿಂದ ಗೆಡ್ಡೆಗೆ ಅಂತರನು ಕರೆಕ್ಟ್ ಇರುತ್ತೆ, ಸದೃಢವಾಗಿ ಗಿಡ ಬರುತ್ತೆ ಸರ್. ಈ ಯಂತ್ರದಲ್ಲಿ ಬಳಕೆ ಬಿತ್ತನೆ ಮಾಡ್ತಕ್ಕಂಥದ್ದು ಒಳ್ಳೆ ಫಸಲು ಬರುತ್ತೆ? ಬರುತ್ತೆ ಸರ್, ಚೆನ್ನಾಗಿ ಬರುತ್ತೆ. ಅಲ್ಲಿ ಅಂತರ ಬಹಳ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಹೌದು ಹೌದು ಹೌದು ಸರ್. ಈಗಲೂ ಯಂತ್ರದಲ್ಲೇ ಮಾಡ್ತೀರಾ ಹೆಂಗೆ? ಇಲ್ಲ ಸರ್, ಇವಾಗ ಸ್ವಲ್ಪ ಯಂತ್ರಗಳೆಲ್ಲ ಸ್ವಲ್ಪ ರಿಪೇರಿ ಬಂದ್ರೆ ಇಲ್ಲಿ ಮಾಡೋರು ಯಾರು ಇಲ್ಲ, ಹಾಗಾಗಿ ಈಗೆಲ್ಲ ನಾ ಎತ್ತಲ್ಲೇ ಮಾಡ್ತಾ ಇದ್ವಿ ಸರ್. ಆಲೂಗಡ್ಡೆ ಬಿತ್ತನೆ ಮಾಡ್ಲಿಕ್ಕೆ ನೀವೇ ಯಂತ್ರ ಖರೀದಿ ಮಾಡಿದ್ರ ಅಥವಾ ಬಾಡಿಗೆ ಸಿಗ್ತಾ? FOC ಯಾರು ತಂದಿಟ್ಟಿದ್ರು, ಅದರಿಂದ ಯೂಸ್ ಮಾಡ್ಕೊಂಡು ಗಂಟೆಗೆ 1,000 ರೂಪಾಯಿ ಕೊಡ್ತಾ ಇದ್ದ, ಅದ್ರಲ್ಲಿ ಮಾಡ್ತಾ ಇದ್ದ. ಒಂದ್ ದಿವಸದಲ್ಲಿ 1 ಎಕರೆ ಬಿತ್ತನೆ ಮಾಡಬಹುದು ಸರ್? ಮಾಡಬಹುದು, 1-15 ಎಕರೆವರೆಗೂ ಮಾಡಬಹುದು. ನಿಮ್ಗೆ ಎಷ್ಟು ಗಂಟೆ ಆಯ್ತಿತ್ತು 4 ಎಕರೆ ಅಂದ್ರೆ? 4 ಎಕರೆ ಒಂದೇ ದಿನ ಆಗ್ತಿರ್ಲಿಲ್ಲ ಸರ್, ಮಳೆ ಮತ್ತೆ ಇದನ್ನ ತೇವಾಂಶ ನೋಡ್ಕೊಂಡು 1-1.5 ಎಕರೆ 2 ಎಕರೆ ಆತರ ನೋಡ್ಕೊಂಡು ಮಾಡೋದು ಸರ್. ಆಲೂಗಡ್ಡೆಯಲ್ಲಿ ಅನೇಕ ಬೆಳೆಗಳನ್ನ ಅಂತರ್ ಬೆಳೆಯಾಗಿ ಬೆಳಿತೀನಿ ಅಂತ ಹೇಳಿ ಹೇಳ್ತಾ ಇದ್ರಿ, ಏನೇನ್ ಬೆಳ್ಕೊಳ್ತೀರಾ, ಅದರಿಂದ ಏನೇನ್ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಹೇಳಿ ಸರ್. ತೊಗರಿ ಬೆಳ್ಕೊಳ್ತೀವಿ, ತೊಗರಿ ಬೆಳೆಯೋದ್ರಿಂದ ಭೂಮಿನ ಫಲವತ್ತತೆ ಚೆನ್ನಾಗಿರುತ್ತೆ, ನಮಗೆ ಮನೆ ಕಾಳಾಗುತ್ತೆ ಚೆನ್ನಾಗಿರುತ್ತೆ ಸರ್. ಅಂತ ಆಮೇಲೆ ರೋಗಗಳು ಅವಾಯ್ಡ್ ಆಗುತ್ತೆ ಸರ್. ಒಂದು ಸಾಲ ಒಂದ್ ಸಾಲಿಗೆ ಒಂದಿದ್ರಿಂದ ಒಂದು ರೋಗ ಬಂದಿದ್ರೆ ಕಂಟ್ರೋಲ್ ಆಗುತ್ತೆ, ಹಾಗೆ ಚೆನ್ನಾಗಿದೆ. ಹಾಗೆ ಸುತ್ತ ಹರಳು ಹಾಕ್ತಿವಿ, ಹರಳು ನಮ್ಮ ಮನೆಗೆಲ್ಲ ಯೂಸ್ ಆಗುತ್ತೆ ಎಣ್ಣೆಗೆಲ್ಲ. ದ್ವಿದಳ ಧಾನ್ಯಗಳಾದಂತ ತೊಗರಿ ಚೆನ್ನಾಗಿ ಬರುತ್ತೆ ಸರ್. ತೊಗರಿ ಎಲ್ಲ ಬರೋ ಸ್ವಲ್ಪ ತಡ ಆಗುತ್ತಲ್ವಾ? ತಡ ಆದ್ರೆ ಸರ್ ಮಾಲುಗಡ್ಡೆ ಕಿತ್ತಾದ್ಮೇಲೆ ರಾಗಿ ಹಾಕೊಳ್ತೀವಿ, ರಾಗಿ ಜೊತೆ ತೊಗರಿ ಇದ್ದೇ ಇರುತ್ತೆ ಸರ್. ಹರಳು ಎಷ್ಟು ದಿವಸಕ್ಕೆ ಬರುತ್ತೆ? ಹರಳು ಅದು ಒಂದು 6 ಮಂತ್ಸ್ ಬೇಕು ಸರ್. ಬೇಕು ಅದನ್ನ ಸುತ್ತ ಹಾಕಬಿಡ್ತೀರಿ? ಈ ಆಲೂಗಡ್ಡೆ ಬೆಳೆನಲ್ಲಿ ಸುತ್ತ ಹಾಕೋದ್ರಿಂದ ಏನ್ ಅನುಕೂಲ ಅಂತೀರಾ? ಹರಳನ್ನ ಹರಳನ್ನ ಸುತ್ತ ಹಾಕೋದ್ರಿಂದ ಸ್ವಲ್ಪ ರೋಗಗಳು ಕಂಟ್ರೋಲ್ ಆಗುತ್ತೆ ಸರ್. ಬೇರೆ ರೋಗ ಬಂದಿದ್ರೆ ನಮ್ಮ ಇದಕ್ಕೆ ಬರದಾಗ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಜೊತೆಗೆ ಆದಾಯನೂ ಆಗುತ್ತೆ. ಆದಾಯನೂ ಆಗುತ್ತೆ ಸರ್. ಎಷ್ಟು ಸಿಗುತ್ತೆ ಹರಳು ಒಂದ್ ವರ್ಷದಲ್ಲಿ ನಿಮ್ಗೆ? ಸರ್ ನಾವು ಹರಳು ಈಗೆಲ್ಲ ಮಾಡೋದೆಲ್ಲ ಕಡಿಮೆ ಇದಾರೆ, ಹಾಗಾಗಿ ಸ್ವಲ್ಪ ನಮ್ಮ ಮನೆ ಬಳಕೆಗೆ ಆಗೋಷ್ಟು ಒಂದು ಕ್ವಿಂಟಲ್ ಹೊರಗಡೆನೆ ಸರ್. ಹರಳು ಬಿಡಿಸ್ಕೊಂಡು ಎಣ್ಣೆ ಮಾಡ್ಕೊಬಿಡ್ತೀರಿ? ಎಣ್ಣೆ ಗಣ ಮಾಡ್ತೀವಿ ಸರ್. ನಮ್ಮ ತಾಯಿನ ಇದಾರೆ, ಅವರು ಇಲ್ಲೇ ಎತ್ಕೊಂಡಳ್ಳಿ ಇಲ್ಲಿ ಸ್ವಲ್ಪ ಎಣ್ಣೆ ಗಣ ಎಲ್ಲ ಇದೆ, ಅದನ್ನ ಮಾಡಿ ತರ್ತೀವಿ ಸರ್. ಎಷ್ಟು ಎಣ್ಣೆ ನಿಮಗೆ ಬೇಕಾಗುತ್ತೆ ಒಂದ್ ವರ್ಷಕ್ಕೆ? ಬೇಕಾಗುತ್ತೆ ಸರ್, ತುಂಬಾ ಯೂಸ್ ಮಾಡ್ತೀವಿ. ನಾವು ಕೊಬ್ಬರಿ ಎಣ್ಣೆನೂ ಜಾಸ್ತಿ ಯೂಸ್ ಮಾಡ್ತೀವಿ, ಅಡುಗೆಗೂ ಸಹಿತ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿದ್ವಿ ನಮ್ದೇ. ಆದ್ರಿಂದ ಹರಳನ್ನ ತಲೆಗೆ ಹಾಕೋದಕ್ಕೆ ನಮ್ಮ ಅಕ್ಕನ ಮನೆಗೆಲ್ಲ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ಹರಳನ್ನ ಈ ತರ ಬಳಕೆ ಮಾಡ್ತೀರಾ? ಹೆಚ್ಚಾಗಿರೋದನ್ನ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ನಮ್ಗೆ ನಮ್ಮ ರಿಲೇಷನ್ ಗಳಿಗೆ ಸಾಕಾಗಲ್ಲ, ಹಾಗಾಗಿ ತೊಂದರೆ ಇಲ್ಲ. ಪೂರ್ತಿ ಎಣ್ಣೆ ಮಾಡಿಸ್ಬಿಟ್ಟು ಎಲ್ಲರೂ ಕೂಡ ಬಳಕೆ ಮಾಡ್ತೀವಿ ಸರ್. ಎಲ್ಲ ಆಲೂಗಡ್ಡೆ 2.5 ತಿಂಗಳಿಗೆಲ್ಲ ಬರುತ್ತೆ ಅಂತ ಹೇಳಿದ್ರಿ? 2.5 ತಿಂಗಳಿಗೆ ಬರುತ್ತೆ ಸರ್. ಚೆನ್ನಾಗಿ ಬೇಸಿಗೆಲೆಲ್ಲ 2.5 ತಿಂಗಳಿಗೆ ಕೇಳ್ಬೋದು, ಮಳೆಗಾಲದಲ್ಲಿ ಸ್ವಲ್ಪ ಶೀತಾಂಶ ಜಾಸ್ತಿ ಆದ್ರಿಂದ 2.5 ತಿಂಗಳು 3 ತಿಂಗಳು ಕೇಳೋದ್ರಿಂದ ಸಿಪ್ಪೆ ಹೊಡೆಯಲ್ಲ. ಬೇಸಿಗೆಲ್ಲ ಆದ್ರೆ ಸ್ವಲ್ಪ ಡ್ರೈ ಆಗುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ 2.5 ತಿಂಗಳು 3 ತಿಂಗಳು ಕೇಳೋದೇ ಒಳ್ಳೇದು ಸರ್. ARC ಅಂತ ಅಂದ್ರೆ ಈ ಅಂಗಾಂಶ ಕೃಷಿಯಲ್ಲಿ ಆಲೂಗಡ್ಡೆ ಬೆಳೆಯುವಂತದನ್ನು ಕೂಡ ಪ್ರಯತ್ನ ಮಾಡಿದ್ರೆ? ಮಾಡಿದ್ವಿ ಸರ್, ಗಿಡಗಳನ್ನು ಕೊಟ್ಟರು, ಕೃಷಿ ಇಲಾಖೆಯಿಂದನು ಕೊಟ್ಟರು, ಮತ್ತೆ ಇವಾಗಲೂ ಬೇಸಿಗೆ ಮುಂಗಾರು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ, ಅದನ್ನು ಟ್ರೈ ಮಾಡಿದ್ವಿ ಸರ್, ಅಂತ ಇಳುವರಿ ಬಂದಿಲ್ಲ ನಮಗೆ, ಆದ್ರೂ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಅದೇ ಬಿತ್ತನೆ ಬೀಜನ ಬಳಕೆ ಮಾಡಿದ್ರ? ಮಾಡಿದ್ವಿ ಸರ್, ನಮ್ದೇ ಬೆಳೆದಿ ಸ್ಟೋರೇಜ್ ಹಾಕಿ ಅದನ್ನೇ ತಂದು ಬಿತ್ತನೆ ಮಾಡಿದೀನಿ. ಎಲ್ಲಿ ಸ್ಟೋರೇಜ್ ಹಾಕಿದ್ರಿ? ಹಾಸನಲ್ಲಿ ಹಾಕಿದ್ವಿ. ಹಾಸನಕ್ಕೆ ಹೋಗ್ಬೇಕು, ಅದೇ ಸಮಸ್ಯೆ. ಅದೇ ಸಮಸ್ಯೆ, ಇಲ್ಲಿಂದ ಅಲ್ಲಿವರೆಗೂ ತಗೊಂಡು ಹೋಗ್ಬೇಕು, ಅದನ್ನ ನೋಡ್ಬೇಕು ಅಂತಾನೆ. ನಾನೇ ನಮ್ಮೂರಲ್ಲಿ ನಾನು ಒಬ್ಬನೇ ಸರ್, ಸ್ಟೋರೇಜ್ ಹಾಕಿ ಮತ್ತೆ ರಿಟರ್ನ್ ತಂದು ಬೆಳೆದಿದ್ದು ನಾನು ಒಬ್ಬನೇ. ಎಷ್ಟು ಗಿಡಗಳನ್ನ ಹಾಕಿದ್ರಿ, ಎಷ್ಟು ಇಳುವರಿ ಬಂತು? ಸರ್ ಅದು ಗಿಡಗಳ ಲೆಕ್ಕ ಇಲ್ಲ, ಚೀಲದ ಲೆಕ್ಕದಲ್ಲಿ ಹಾಕಿದೀನಿ. ಅಲ್ಲ ನಿಮಗೆ ARC ನಲ್ಲಿ ಅಂತ ಅಂದ್ರೆ ಅಂಗಾಂಶ ಕೃಷಿಯಲ್ಲಿ ಗಿಡಗಳನ್ನೇ ತಾನೆ ಕೊಡ? ಅಂಗಾಂಶ ಗಿಡದಲ್ಲಿ ಕೊಟ್ರು, ಅದ್ರ ಎಕರೆ ಲೆಕ್ಕದಲ್ಲಿ ಲೆಕ್ಕ ಕೌಂಟ್ ಮಾಡಿಲ್ಲ, ಉಳಿದಿತ್ತು ಅಂತ ಕೊಟ್ರು, ಎಲ್ಲಾನು ಹಾಕ್ತಾ ಸ್ವಲ್ಪ ಮಳೆ ಜಾಸ್ತಿ ಆಗಿ ಸ್ವಲ್ಪ ಹೋಯ್ತು, ಇನ್ ಸ್ವಲ್ಪ ಬಂದಿದ್ರಲ್ಲಿ ತಕ್ಕಮಟ್ಟಿಗೆ ಎಂತ ಲಾಸ್ ಏನ್ ಆಗ್ಲಿಲ್ಲ, ಒಟ್ಟು ತಕ್ಕಮಟ್ಟಿಗೆ ಆಯ್ತು. ತಕ್ಕಮಟ್ಟಿಗೆ ಆಯ್ತು. ಎಷ್ಟು ಬಿತ್ತನೆ ಬೀಜನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ರಿ? ನಾನು 40 ಚೀಲ ಇಟ್ಟಿದ್ದೆ ಸರ್. 40 ಚೀಲ ಇಟ್ಟಿದ್ದೆ, 40 ಚೀಲ ಇಟ್ಟಿದ್ದೆ. ಎಲ್ಲಾದ್ರೂ ನೀವೇ ಬಳಕೆ ಮಾಡಿದ್ರೆ ಮಾರಾಟ ಮಾಡಿ? ನಾನೇ ಮಾಡಿದೆ, ನಾನೇ ಮಾಡಿ ಮತ್ತೆ ಹುಂಡೆ ಆಲೂಗಡ್ಡೆ ಅದನ್ನೇ ಹಾಕಿದೆ ನಾನು. ಓಹೋ, ಎಷ್ಟು ದಿವಸ ಇಡಬೇಕಾಗುತ್ತೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ? 60 ದಿನ ಇಡಬೇಕಾಗುತ್ತೆ ಸರ್. 60 ದಿವಸಕ್ಕಿಂತ ಜಾಸ್ತಿನೂ ಇಡಬಹುದಾ? ಇಡಬಹುದು ಸರ್, ಇಡಬಹುದು. ನಮ್ಗೆ ಟೈಮ್ ಸಾಕಾಗಿಲ್ಲ ಅದರಿಂದ 60 ದಿವಸ ಇಟ್ಟು ನಾನು ತಂದು ಹಾಕಿದ್ದೆ ಸರ್. ಈಗ ನೀವೇ ಬೆಳೆದಂತ ಬಿತ್ತನೆ ಬೀಜನ ಬಳಕೆ ಮಾಡಿದೆ ಅಂತ ಹೇಳಿದ್ರಲ್ಲ, ಅದರದ್ದು ಒಂದು ಪರಿಣಾಮ ಹೇಗಿತ್ತು ಅಂದ್ರೆ ಇಳುವರಿ ಸ್ವಲ್ಪ ಕಡಿಮೆ ಆಯ್ತು, ಆದ್ರೆ ಮಾಡ್ಕೋಬಹುದು ಅನ್ನೋದು ನಮಗೆ ಧೈರ್ಯ ಇದೆ ಸರ್. ಈಗ ಮಾಲುಗಡ್ಡೆ ನಮ್ಮ ಮಾರ್ಕೆಟಿಂಗ್ ಸಿಕ್ಕಿಲ್ಲ ಅಂದ್ರೆ ನಮ್ಮ ಸ್ಟೋರ್ ಮಾಡಿ ಬೇಕಾದ್ರೆ ಸೇಲ್ ಮಾಡಬಹುದು, ಬೇಡ ಅಂದ್ರೆ ಅದನ್ನ ಯೂಸ್ ಮಾಡಬಹುದು ಅನ್ನೋ ಧೈರ್ಯ ಇದೆ ಇವಾಗ. ಹಾಗಾಗಿ ಸ್ಟೋರ್ ಮಾಡಬಹುದು ಸರ್. ಸ್ಟೋರ್ ಮಾಡಬಹುದು, ಮಾಡಬಹುದು. ಸ್ಟೋರ್ ಮಾಡಿ ಬಳಕೆ ಮಾಡಿದ್ರಿ ತಾವು? ಖಂಡಿತ ಮಾಡಿದ್ವಿ. ಈಗ ಏನು ARC ಅಥವಾ ಅಂಗಾಂಶ ಕೃಷಿಯಲ್ಲಿ ಆಲೂಗಡ್ಡೆ ಬೆಳೆದಿದ್ರಲ್ಲ, ಅದಷ್ಟನ್ನು ಉಂಡೆಗಡ್ಡೆನೆ ಹಾಕಿದ್ರು, ಕಟ್ ಮಾಡಿ ಹಾಕಿದ್ರು? ಇಲ್ಲ ಸರ್, ಉಂಡೆಗಡ್ಡೆನೆ ಹಾಕಿದ್ದು. ಉಂಡೆಗಡ್ಡೆನೆ ಹಾಕಿದ್ರು? ಉಂಡೆಗಡ್ಡೆನೆ ಹಾಕಿದ್ದು. ಅಷ್ಟೇ ಬರುತ್ತೆ? ಅದು ಬರೋದಿಲ್ಲ, ಜಾಸ್ತಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಆದ್ರೂ ಉಂಡೆಗಡ್ಡೆನೆ ಹಾಕಿದ್ರೆ? ಉಂಡೆಗಡ್ಡೆ ಹಾಕ್ತೆ. ಆದ್ರೂ ಯಾಕೆ ಇಳುವರಿ ಕಡಿಮೆ ಆಯ್ತು? ಬಿತ್ತನೆ ಜಾಸ್ತಿ ಬೇಕಾಗುತ್ತೆ ಉಂಡೆಗಡ್ಡೆ ಆದ್ರೆ, ಆದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಅದು ಇಳುವರಿ ಚೆನ್ನಾಗಿ ಬರುತ್ತೆ. ಎಷ್ಟು ಇಳುವರಿ ಬಂದಿತ್ತು ನಿಮ್ಗೆ ಸರ್? ಒಂದು ಚೀಲಕ್ಕೆ 20 ಚೀಲದವರೆಗೂ ಬಂದಿದೆ ಸರ್. ಸಾಮಾನ್ಯವಾಗಿ ಆಲೂಗಡ್ಡೆ ಎಲ್ಲಿ ಮಾರಾಟ ಮಾಡ್ತೀರಿ? ಬೆಂಗಳೂರೇ ಸರ್. ಬೆಂಗಳೂರಿಗೆ ತಗೊಂಡು ಹೋಗ್ಬಿಡ್ತೀರಿ? ಇಲ್ಲೆಲ್ಲೂ ಹಾಸನ ಅರಕಲಗೂಡು ಎಲ್ಲೂ ಕೊಡಲ್ಲ ಸರ್. ನಮ್ಮ ಏರಿಯಾದಲ್ಲಿ ನಮ್ಮ ರಂಗಾಪುರ ಫೇಮಸ್ ಆಲೂಗಡ್ಡೆ, ಆ ಕೆಬ್ಬೆ ಚೆನ್ನಾಗಿದೆ, ಅದ್ ನಮ್ಮಲ್ಲೆಲ್ಲ ಬೆಂಗಳೂರಿಗೆ ಹೋಗೋದು, ಬೆಂಗಳೂರಿಗೆ ಮಾರ್ಕೆಟಿಂಗ್ ಹೋಗ್ತಾರೆ. ಒಳ್ಳೆ ಬೆಲೆ ಸಿಗುತ್ತೆ ಅಂತ? ಖಂಡಿತ ಸರ್. ಅಲ್ವಾ, ಚೆನ್ನಾಗಿ ಬೆಳೆ ಸಿಗುತ್ತೆ ಅಲ್ಲಿ? ಹೌದೌದು ಸರ್. ಈಗ ಬೇರೆ ಬ್ಯಾಚ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ರಿ, ಎಲ್ಲಾದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಕೇಳ್ತೀರಾ ಅಥವಾ ಒಂದೇ ಸರಿ ಕೇಳ್ತೀರಾ? ಇಲ್ಲ ಇಲ್ಲ ಸರ್, ಹಿಂದೆ ಮುಂದೆ ಕೇಳ್ತೀವಿ. ಹಿಂದೆ ಮುಂದೆ ಕೇಳ್ತೀರಿ? ಹೌದು. ಮತ್ತೆ ಏನು ಚಳಿಗಾಲದಲ್ಲಿ ಮತ್ತೆ ಬೇಸಿಗೆ ಕಾಲದಲ್ಲೂ ಕೂಡ ಬೆಳಿತೀನಿ ಆಲೂಗಡ್ಡೆನ ಅಂತ ಹೇಳಿದ್ರಿ, ಈ ಮೂರು ಹಂಗಾಮ್ನಲ್ಲಿ ಬೆಳೆಯೋದ್ರಿಂದ ಏನ್ ಅನುಕೂಲ? ಮೂರು ಹಂಗಾಮದಲ್ಲಿ ಬೆಳೆಯೋದ್ರಿಂದ ಒಂದು ಟೈಮಲ್ಲಿ ರೇಟ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಬೆಳೆ ಸಿಕ್ಕೇ ಸಿಗುತ್ತೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಹಾಕೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಮಳೆಗಾಲಗಿಂತ ಬೇಸಿಗೆಲ್ಲ ಚೆನ್ನಾಗಿ ಇಳುವರಿ ಬರುತ್ತೆ, ಅದರಿಂದ ಚೆನ್ನಾಗಿ ಇದಾಗುತ್ತೆ. ಯಾವಾಗ ಹೆಚ್ಚು ಬೆಲೆ ಇರುತ್ತೆ? ಜನವರಿ ಫೆಬ್ರವರಿ ಸಿಗುತ್ತೆ ಸರ್. ನೀವು ಚಳಿಗಾಲದಲ್ಲಿ ಏನ್ ಹಾಕ್ತೀರಾ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ, ಖಂಡಿತ ಸಿಗುತ್ತೆ ಸರ್. ಕಳೆದ ಸರಿ ಎಷ್ಟು ಸಿಕ್ತು ಸರ್? ಮೂರುವರೆ ಸಾವಿರದವರೆಗೂ ಸಿಕ್ಕಿದೆ ಸರ್. ಒಳ್ಳೆ ಒಳ್ಳೆ ಬೆಲೆ ಅಲ್ವಾ? ಒಳ್ಳೆ ಬೆಲೆ ಸರ್. ಮೂರುವರೆ ಸಾವಿರದಲ್ಲಿ ನಾನೇ ಮಾರಿ ಬಂದಿದ್ದು ಬೆಂಗಳೂರಲ್ಲಿ. ಬೇಸಿಗೆನಲ್ಲೂ ಮತ್ತೆ ಆಲೂಗಡ್ಡೆ ಹಾಕ್ತೀರಿ? ಹೌದು ಸರ್. ಸಾಮಾನ್ಯವಾಗಿ ಯಾವ್ಯಾವ ಹಂಗಾಮಲ್ಲಿ ಎಷ್ಟೆಷ್ಟು ಎಕರೆಗೆ ಹಾಕ್ತೀರಿ ಸರ್? ಬೇಸಿಗೆಲ್ ಸ್ವಲ್ಪ ಕಡಿಮೆ, ಮುಂಗಾರಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ತಿವಿ. ಬೇಸಿಗೆಲ್ ಒಂದ್ ಎರಡು ಎಕರೆ ಒಂದ್ ಎಕರೆ ಅಷ್ಟೇ ಸರ್. ಚಳಿಗಾಲದ ಬೆಳೆ ಮತ್ತೆ ಈ ಬೇಸಿಗೆ ಬೆಳೆ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ನೀರಿನ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ನೀರನ್ನ ಎಷ್ಟು ಪ್ರಮಾಣದಲ್ಲಿ ಒದಗಿಸ್ತೀರಿ ಸರ್? ನೀರು ಭೂಮಿಗೆ ತಕ್ಕನಾಗಿ ಕೊಡ್ಲೇಬೇಕಾಗುತ್ತೆ. ನಮ್ದು ಸ್ವಲ್ಪ ಡ್ರೈ, ಅದರಿಂದ ಸ್ವಲ್ಪ ಚೆನ್ನಾಗಿ ನೀರು ಕೊಡ್ತೀವಿ ಸರ್. ನಾವು ಆಮೇಲೆ ಅಂತರ್ ಬೆಳೆಯಾಗೆ ಮಾಡೋದು ಸರ್. ತೆಂಗಿನ ಮಧ್ಯನೇ ಯಾಕಂದ್ರೆ ಹೊಸದಾಗಿ ನಾಟಿ ಮಾಡಿದ್ದು, ತೆಂಗಿನ ಚೆನ್ನಾಗುತ್ತಲ್ಲ ಅಂತ ನೀರು ಚೆನ್ನಾಗಿ ಕೊಡ್ತೀವಿ. ಆಲೂಗಡ್ಡೆನು ಬರುತ್ತೆ, ತೆಂಗಿನ ಬರುತ್ತೆ ಸರ್. ಚೆನ್ನಾಗಿದೆ. ಏನೆಲ್ಲ ಹಾಯ್ ನೀರ ಕೊಡ್ತೀರಾ? ಇಲ್ಲ, ಸ್ಪ್ರಿಂಕ್ಲರ್ ಸರ್. ಸ್ಪ್ರಿಂಕ್ಲರ್ ಕೊಡ್ತೀರಿ? ತೆಂಗು ಚೆನ್ನಾಗುತ್ತೆ, ಇದು ಕೂಡ ಚೆನ್ನಾಗಿ ಆಗುತ್ತೆ. ಹೌದು ಸರ್. ಈ ಚಳಿಗಾಲದ ಬೆಳೆ ಮತ್ತೆ ಬೇಸಿಗೆಗಾಲದ ಬೆಳೆ ಬೆಳಿತಿರಲ್ಲ, ಅಲ್ಲೂ ಏನಾದ್ರೂ ಅಂತರ್ ಬೆಳೆಗಳನ್ನು ಬೆಳ್ಕೊತೀರಾ ಹೇಗೆ? ಇಲ್ಲ ಸರ್, ಬೇಸಿಗೆಯಲ್ಲಿ ಯಾವ್ದು ಅಂತರ್ ಬೆಳೆ ಬೆಳೆಯಲ್ಲ, ಮಳೆಗಾಲದಲ್ಲಿ ಮಾತ್ರ ಅಂತರ್ ಬೆಳೆ ಬೆಳ್ಕೊಳ್ತೀವಿ ಸರ್. ಮಳೆಗಾಲದ್ದು ಆ ನಂತರ ರಾಗಿ ಹಾಕ್ತೀನಿ ಅಂತ ಹೇಳಿದ್ರೆ? ಹೌದು, ಆಲೂಗಡ್ಡೆ ಕ್ಯಾರೆಸ್ಟ್ ಆಗಿದ ಮೇಲೆ ರಾಗಿ ಹಾಕೊಳ್ತೀವಿ, ಕೆಲವು ಜೋಳ ಹಾಕ್ತಿವಿ. ಈ ಆಲೂಗಡ್ಡೆ ಬೆಳೆದ ಹೊಲದಲ್ಲಿ ರಾಗಿ ಬಾರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅನೇಕರು ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಚೆನ್ನಾಗಿ ಬರುತ್ತೆ ಸರ್. ಆಲೂಗಡ್ಡೆ ಗೊಬ್ಬರ ಚೆನ್ನಾಗಿರುತ್ತಲ್ಲ, ಪೋಷಕಾಂಶಗಳು ಸಿಗೋದ್ರಿಂದ ರಾಗಿಗೆ ಗೊಬ್ಬರನೇ ಬೇಕಾಗಿಲ್ಲ, ಅದೇ ಸಾಕು ಸರ್. ಈಸಿ ಬೆಳೆ ಅಂದ್ರೆ ನಮ್ಗೆ ಅದನ್ನೇ, ಏನು ಹಾಕ್ತಾರೆ ಯೂಸ್ ಮಾಡ್ದೇನೆ ಅಂತ ಬೆಳೆ ಅಂತ ಇದು ಅಂದ್ರೆ ರಾಗಿ. ಆಲೂಗಡ್ಡೆ ಕಿತ್ತಿ ರಾಗಿನಾಗೆ ಟ್ರಾಕ್ಟರ್ಗೆ ಚೆಲ್ಬಿಟ್ಟು ಬಂದ್ಬಿಟ್ರೆ ಸಾಕು, ಮಳೆ ಆದ್ರೆ ನೀರು ಕೊಟ್ರೆ ರಾಗಿ ಬಂದ್ ಲೆಕ್ಕ, ಮನೇಲಿ ಇದ್ ಲೆಕ್ಕ ಸರ್. ಈ ಕುಡಿಕಾಂಡ ಸಸಿಗಳು ಮತ್ತೆ ಅಂಗಾಂಶ ಕೃಷಿ ಅಂತ ಏನ್ ಕರಿತೀವಲ್ಲ, ಮತ್ತೆ ಮಾಡ್ಲಿಲ್ವಾ ಅದನ್ನ? ಇಲ್ಲ ಸರ್, ಮತ್ತೆ ಮಾಡಿಲ್ಲ. ಇವಾಗ ಮುಂಗಾರಿಗೆ ಕೊಡ್ತೀವಿ ತೋಟಗಾರಿಕೆ ಇಲಾಖೆಯಲ್ಲಿ ಅಂತ ಹೇಳಿ ನೇಮಲ್ಲಿ ತಗೊಂಡಿದ್ದಾರೆ. ಈ ಸತಿ ಅಂಗಾಂಶ ಕೃಷಿ ಕೊಡ್ತಾರೆ ಆಲೂಗಡ್ಡೆ ಅಂತ ಹೇಳಿ ಕೊಟ್ರೆ ಒಂದಷ್ಟು ಮಾಡ್ತೀರಾ? ಖಂಡಿತ ಸರ್, ಒಂದ್ ರೂಪಾಯಿ ನಮ್ಮ ಬೆಳೆ ನಿಗದಿ ಮಾಡಿದ್ದಾರೆ, 90 ಪೈಸ. ಈ ಸತಿ ಕೊಡ್ತೀವಿ ಅಂತ ಹೇಳಿ ನೇಮಲ್ಲಿ ತಗೊಂಡಿದ್ದಾರೆ ಸರ್. ನಾನು 4,000-5,000 ಗಿಡಕ್ಕೆ ಬರ್ಸಿದ್ದೀನಿ. ಆಲೂಗಡ್ಡೆ ಬೆಳೆಯ ಅಂತ ಒಂದು ಜಾಗ ನಮ್ಮ ಹಾಸನ ಜಿಲ್ಲೆ ಬಹಳ ಅದಕ್ಕೆ ಜನಪ್ರಿಯವಾದಂತದ್ದು, ಹೆಚ್ಚು ಜನ ಬೆಳೀತಾ ಇದ್ರು. ಇತ್ತೀಚೆಗೆ ಕಾಯಿಲೆ ಬರ್ತಾ ಇದೆ, ರೋಗ ಬರ್ತಾ ಇದೆ ಅಂತ ಹೇಳಿ ಅನೇಕರು ಬೆಳೀತಾ ಇಲ್ಲ. ನೀವು ಈ ಕಾಯಿಲೆ ಮತ್ತೆ ರೋಗವನ್ನ ಹೇಗೆ ನಿರ್ವಹಣೆಯನ್ನ ಮಾಡ್ತಾ ಇದ್ರಿ? 15-20 ಡೇಸ್ಗೆ ಆಲೂಗಡ್ಡೆ ಮೊಳಕೆ ಎಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ, ಚೆನ್ನಾಗಿ ತೇವಾಂಶ ಇದೆ, 20 ದಿನಕ್ಕೆ ಎಲ್ಲ ಆಲೂಗಡ್ಡೆ ಕಾಣುತ್ತೆ. ಫಸ್ಟ್ ಟೈಮೇ ನಾವು M45 ಸ್ಪ್ರೇ ಮಾಡ್ತಾ ಹೋದ್ರೆ, ಅದ್ರ 15 ಡೇಸ್ ಒಂದು ಟೈಮ್ ಸ್ಪ್ರೇ ಮಾಡ್ತಾ ಹೋದ್ರೆ M45 ಸಾಕು ಸರ್. ಇನ್ನು ಅದನ್ನ ಬಿಟ್ಟರೆ ಅದಕ್ಕಿಂತ ಅದಕ್ಕೂ ಅವಾಯ್ಡ್ ಆಗಿಲ್ಲ ಅಂದ್ರೆ ಮಾಮೂಲಿ ಇದು ಬರುತ್ತೆ ಸರ್, ಅಕ್ರೋಬಟ್ಟು, ಅದನ್ನ ಸ್ಪ್ರೇ ಮಾಡ್ತೀವಿ ಒಂದು 2 ಟೈಮ್ ಸಾಕಾಗುತ್ತೆ ಸರ್. ಬೇರೆ ಯಾವ ಮೆಡಿಸನ್ ಆಲೂಗಡ್ಡೆಗೆ ವರ್ಕೌಟ್ ಆಗಲ್ಲ, ಇದಕ್ಕೆ M45 ಮೇನು ಫಂಗಸ್ಗೆ ಸಿದ್ಧಾಗುತ್ತೆ ಸರ್. ಹಂಗಾಮರಿಗೆಲ್ಲ ಅಕ್ರೋಬಟ್ಟು ಫೈನಲ್ ಸ್ಟೇಜ್ಗೆ ಇದಕ್ಕೆಲ್ಲ M45 ಸಾಕು ಸರ್. ದುಬಾರಿ ಆಗುತ್ತಾ ಅದು ಔಷಧಿ? ಅಕ್ರೋಬಟ್ ದುಬಾರಿ ಆಗುತ್ತೆ, M45 ಏನಿಲ್ಲ. ಕೆಜಿ ಎಲ್ಲ 300-400 ರೂಪಾಯಿ ಸಿಗುತ್ತೆ, ಅಕ್ರೋಬಟ್ ಸ್ವಲ್ಪ 10 ಕೆನೆಗೆ 600 ರೂಪಾಯಿ ಆಗುತ್ತೆ, 680-700 ರೂಪಾಯಿ ಆಗುತ್ತೆ ಸರ್. ಎಷ್ಟು ದಿವಸಕ್ಕೊಂದ್ಸರಿ ಸಿಂಪಡಣೆ ಮಾಡ್ತೀರಿ ಸರ್? 15 ಡೇಸ್ಗೊಂದು ಟೈಮ್ ಮಾಡ್ತೀವಿ ಸರ್. ಮಳೆ ಜಾಸ್ತಿ ಇದ್ರೆ ವೀಕ್ಲಿ ಮಾಡ್ಬೇಕಾಗುತ್ತೆ, ಮಳೆ ಕಡಿಮೆ ಇದ್ರೆ 15 ಡೇಸ್ಗೊಂದು ಟೈಮ್ ಮಾಡಿದ್ರೆ ಸಾಕಾಗುತ್ತೆ. ಕಾಯಿಲೆ ಅಥವಾ ರೋಗ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಮಾಡ್ತೀರಾ ಅಥವಾ ನೀವು ಒಟ್ಟಾರೆ ಮಾಡ್ತೀರಾ ಸರ್? M45 ನಾವು ವೀಕ್ಲಿ ಮಾಡ್ಲೇಬೇಕು ಸರ್. ಈಗ ಮಳೆ ಜಾಸ್ತಿ ಆದಾಗ ಅದು ಆಟೋಮೆಟಿಕ್ ಫಂಗಸ್ ಸ್ಟಾರ್ಟ್ ಆಗುತ್ತೆ, ಅದರಿಂದ 15 ಡೇಸ್ ಒಂದು ವೀಕ್ ಅಲ್ಲಿ ನೋಡ್ಕೊಂಡು ಮಾಡ್ಬಿಡ್ತೀವಿ. ಈಗ ಈ ತರದ ನೀವು ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಸಿಂಪಡಣೆ ಮಾಡ್ತಾ ಇರೋದ್ರಿಂದ ಯಾವುದೇ ತರದ ಕಾಯಿಲೆಗಳು ಬರ್ತಾ ಇಲ್ಲ ಅಂತ? ಖಂಡಿತ, ಹೌದು ಸರ್. ಇಳುವರಿ ಚೆನ್ನಾಗಿ ಬರಬೇಕು ಆಲೂಗಡ್ಡೆನಲ್ಲಿ ಅಂತ ಅಂದ್ರೆ ಏನ್ ಮಾಡ್ಬೇಕು? ಭೂಮಿ ಫಲವತ್ತತೆ ಇರಬೇಕು ಸರ್. ಭೂಮಿ ಚೆನ್ನಾಗಿದ್ರೆ ಇಳುವರಿ ಅದಾಗೆ ಬರುತ್ತೆ. ಭೂಮಿಯನ್ನ ಫಲವತ್ತತೆ ಮಾಡೋದ್ರ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಬೇಕಾಗುತ್ತೆ. ಖಂಡಿತ ಸರ್, ಹೌದು. ನಾನು ಅದಕ್ಕೋಸ್ಕರ ಒಂದು 2 ಎಕರೆಗೆ ಈ ಸತಿ ಸೆಣಬಾಕಿದೆ ಸರ್. ಸೆಣಬಾಕಿ ಉತ್ತಿ ಎಲ್ಲ ರೆಡಿ ಮಾಡಿ ಹಾಗೆ ಬಿಟ್ಟಿದೀವಿ. ಹಸಿರೆಲೆ ಗೊಬ್ಬರ ಭೂಮಿಗೆ ಸೇರಿಸಿ ಆ ನಂತರ ಅಲ್ಲಿಗೆ ಬಿತ್ತನೆ ಮಾಡ್ತೀರಿ? ಹೌದು ಸರ್, ಹೌದು. ಆತರ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಖಂಡಿತ ಸರ್, ಗೊಬ್ಬರ ಇದನ್ನ ನಾವು ಅಂಗಡಿ ಗೊಬ್ಬರ ತಂದು ಹಾಕೋದಕ್ಕಿಂತ ಇದನ್ನ ಹಸಿರೆಲೆ ಗೊಬ್ಬರ ಮಾಡ್ಕೊಂಡ್ರೆ ನಮ್ ಕಾಂಪೋಸ್ಟ್ ಚೆನ್ನಾಗಿ ಭೂಮಿ ಫಲವತ್ತತೆ ಜಾಸ್ತಿ ಸಿಗುತ್ತೆ ಸರ್. ಯಾವಾಗ ಸೆಣಬನ್ನ ಬಿತ್ತನೆ ಅಂತಂದ್ರೆ ಚೆಲ್ಲಿದ್ರಿ, ಅದನ್ನ ಯಾವಾಗ ಮಂಡಿಗೆ ಸೇರಿಸಿದ್ರಿ ಸರ್? ಈ ಫೆಬ್ರವರಿ ಟೈಮಲ್ಲಿ ಆಲೂಗಡ್ಡೆ ಕಿತ್ತುವಲ್ಲ ಸರ್, ಅವಾಗ ಚೆಲ್ಲಿಬಿಟ್ಟು ರೋಟ್ರಿ ಹೊಡಿಸಿದ್ದು, ಅದಕ್ಕೆ ನೀರು ಹೊಡಿತಾ ಬಂದು ತೆಂಗು ಬರುತ್ತೆ, ಇದು ಸೆಣಬು ಬರುತ್ತೆ. ಅದನ್ನ ಈಗ April 8 ಕೈದು ಹೊಡಿಸ್ಬಿಟ್ರೆ ರೋಟ್ರಿ ಹೊಡಿಸಿದ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಸಿಂಗಲ್ ನೇಗ್ಲ್ ಹೊಡಿಸಿ ಪಲ್ಟಿ ಹೊಡಿಸಿ ಎಲ್ಲ ಮಿಕ್ಸ್ ಆಗಿ ಈಗೆಲ್ಲ ರೆಡಿ ಇದೆ ಸರ್. ಅದಕ್ಕೆ ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕಿ ಕಲ್ಟಿವೇಟರ್ ಹೊಡಿಸಿ ಬಿಟ್ರೆ ಸಾಕು ಸರ್. ನೀನು ಹಸಿರೆಲೆ ಗೊಬ್ಬರ ಅನುಕೂಲ ಆಗುತ್ತಾ ಆಲೂಗಡ್ಡೆ ಬೆಳೆಗೆ? ಖಂಡಿತ ಆಗುತ್ತೆ ಸರ್. ಕುರಿಗಳನ್ನ ಯಾವಾಗ್ಲಿಂದ ಸಾಕಾಣಿಕೆ ಮಾಡ್ತಾ ಇದ್ರಿ ಸರ್? ಕುರಿಗಳನ್ನ ಒಂದು 1 ಇಯರ್ ಬ್ಯಾಕ್ ಇಂದ ಸ್ಟಾರ್ಟ್ ಮಾಡಿದೆ ಸರ್. ಯಾಕೆ ಸಾಕಾಣಿಕೆ ಮಾಡ್ಬೇಕು ಅಂತೇಳಿ ಅನ್ನಿಸ್ತು ಸರ್? ನಾನು ಕುರಿನ ಸಾಕಾಣಿಕೆ ಮಾಡಿದ್ದು ಮೇನ್, ನಾನು ಅಡಕೆ ತೋಟ ಮಾಡಿದೆ, ಅದು ಗೊಬ್ಬರಕ್ಕೋಸ್ಕರ ಬೇಕು ಅಂತ ನಾನು ಸಾಕಿದೆ ಸರ್, ಸಾಕಾಣಿಕೆ ಮಾಡಿದೆ. ಅದ್ರ ಗೊಬ್ಬರನು ಚೆನ್ನಾಗಾಯ್ತು, ಪ್ಲಸ್ ಮಾರ್ಕೆಟಿಂಗು ಚೆನ್ನಾಗಾಗಿದೆ. ಅದನ್ನ ಫಸ್ಟ್ 15 ಕುರಿ ತಂದೆ, ಅದ್ರ ಜೊತೆಗೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು 5 ತಂದೆ, ಮತ್ತೆ 30 ಕುರಿ ಮಾಡ್ಕೊಂಡೆ. ಅದನ್ನೆಲ್ಲ ಸೇಲ್ ಮಾಡಿ ಮತ್ತಿರ್ಗ ಇನ್ನ ಸೆಕೆಂಡ್ ಬ್ಯಾಚ್ ಅಂತ ತಂದಿದ್ದೀನಿ ಸರ್. ಅಟ್ಟಣಿಗೆ ಪದ್ಧತಿ ಮಾಡ್ಕೊಂಡಿದ್ದೀರಾ? ಹೌದು ಸರ್, ನಾನೇ ಒಂದು ರೀಪಲ್ ಎಲ್ಲ ಕಟ್ ಮಾಡಿಸಿ ಜನ ಹೊರಗಡೆ ತೋಟದಲ್ಲೇ ಮಾಡಿದ್ದೀನಿ ಸರ್. ಏಕಕಾಲದಲ್ಲಿ ಎಷ್ಟು ಕುರಿಗಳನ್ನ ಸಾಕಾಣಿಕೆ ಮಾಡಬಹುದು ಅದರಲ್ಲಿ? ನಮ್ಮ ಶೆಡ್ ಅಲ್ಲಿ 50 ಕುರಿ ಸಾಕಾಣಿಕೆ ಮಾಡುವಷ್ಟು ಮಾಡಿದ್ದೀನಿ, ನಾನು 30 ಸಾಕ್ತಾ ಇರುತ್ತೆ ಸರ್. ಇದುವರೆಗೆ ಎಷ್ಟು ಬ್ಯಾಚ್ ಆಯ್ತು? 2 ಬ್ಯಾಚ್ ಆಗಿದೆ ಸರ್. 2 ಬ್ಯಾಚ್ ಆಯ್ತು. ಕುರಿ ಸಾಕಾಣಿಕೆ ಅನ್ನೋದು ಲಾಭದಾಯಕ ಅಲ್ವಾ? ಖಂಡಿತ ಸರ್, ಅದು ATM ಇದ್ದಂಗೆ. ನಮಗೆ ಯಾವಾಗ ದುಡ್ಡು ಬೇಕು ಅಂದಾಗ ಒಂದು ಕುರಿ ತಗೊಂಡು ಸತ್ಯಕ್ಕೆ ಮಾರಿದ್ರೆ ದುಡ್ಡು ಬರುತ್ತೆ. ಈಗ ಕೆಲವು ಸಾಬ್ರುಗಳೆಲ್ಲ ಮನೆ ಹತ್ರನೇ ಹುಡ್ಕೊಂಡ್ ಬರ್ತಾರೆ ಬೇಕು ಅಂದ್ರೆ, ಹಾಗಾಗಿ ಅದು ಆದಾಯ ಸರ್. ಅಟ್ಟಣಿಗೆ ಪದ್ಧತಿಯಲ್ಲಿ ಸಾಕೋದ್ರಿಂದ ಏನೇನು ಅನುಕೂಲ ಅಂತೀರಿ ಸರ್? ನಾವು ಡೈಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು, ರೋಗಗಳು ಕಡಿಮೆ ಬರುತ್ತೆ, ಕುರಿಗಳು ಆಕ್ಟಿವ್ ಆಗಿರುತ್ತವೆ, ಪ್ರತಿದಿನ ತೊಳೆಯುವಂತದ್ದು ಕ್ಲೀನ್ ಮಾಡುವಂತ ಅವಶ್ಯಕತೆ ಇರಲ್ಲ ಸರ್. ಅದರಿಂದ ಅಟ್ಟಣಿಗೆ ಪದಾರ್ಥ ಚೆನ್ನಾಗಿದೆ ಸರ್. ಒಳ್ಳೆ ಗೊಬ್ಬರ ಕೂಡ ಸಿಗುತ್ತೆ? ಖಂಡಿತ ಸರ್, ಒಳ್ಳೆ ನೈಟ್ರೋಜನ್ ಇರುವಂತಹ ಗೊಬ್ಬರ, ಕುರಿ ಗೊಬ್ಬರ, ಅದು ಚೆನ್ನಾಗಿದೆ ಸರ್. ಕುರಿ ಸಾಕಾಣಿಕೆ ಮಾಡಿದ್ರೆ ಯಾರಾದ್ರೂ ಒಬ್ರು ಇರ್ಲೇಬೇಕಾಗತ್ತ ನೋಡ್ಕೊಳ್ಳಿಕ್ಕೆ? ಖಂಡಿತ ಇಲ್ಲ ಸರ್, ಸುಳ್ಳು, ಅದು ಹಿಂದೆ ಇರ್ಬೇಕಿತ್ತು ಯಾರು. ನಾನೇನಿಲ್ಲ, ನಾನು ಡ್ಯೂಟಿಗೆ ಹೋಗೋಷ್ಟೊಳಗೆ ಅದ್ರ ಕೆಲಸ ಮುಗಿಸ್ಬಿಟ್ಟು ಹೋದ್ರೆ 10 ಗಂಟೆ ಅಷ್ಟೊಳಗತ್ತೆಲ್ಲ ಫುಡ್ ಎಲ್ಲ ಹಾಕೋದ್ರೆ ಮತ್ತೆ ಸಂಜೆ 4 ಗಂಟೆಗೆ ಬಂದೆ ಸರ್. ಅದನ್ನ ನೋಡಿದೆ, ಅದಕ್ಕೆ ಬೇಕಾದಂತಹ ನೀರು ಎಲ್ಲಾನು ಅದರಲ್ಲೇ ಸೌಕರ್ಯ ಮಾಡಿದೀವಿ. ಇನ್ ಮತ್ತೆ ಸಂಜೆ 4 ಗಂಟೆಗೆ ಬಂದು ಒಂದ್ 10 ನಿಮಿಷ ಆಟ ಆಡಕ್ಬಿಟ್ಟೆ, ಮತ್ತೆ ಒಳಗಡೆ ಕೂರಿ ಫುಡ್ ಹಾಕಿದ್ರೆ ಮತ್ತೆ ಮಾರ್ನ ಬೆಳಿಗ್ಗೆ ಅದನ್ನ ನೋಡುದು ಸರ್. ಮೇವು ಏನೇನು ಬಳಸ್ತೀರಾ ಅದಕ್ಕೆ ಸರ್? ಮಾಮೂಲಿ ರೇಷ್ಮೆ ಇದೆ, ರೇಷ್ಮೆ ಮಾಡ್ತೀವಿ, ಅದ್ರ ಉಳಿದಂತ ಸೊಪ್ಪನ್ನ ಅದನ್ನಕ್ಕೆ ಹಾಕ್ತೀವಿ. ಸ್ವಲ್ಪ ಒಂದು 10 ಅಕ್ಸೆ ಗಿಡ ಹಾಕೊಂಡಿದ್ದೀನಿ, ಮತ್ತೆ ಜೋಳ ಇದೆ, ಅದನ್ನ ಸೈಲೇಜ್ ಮಾಡ್ತೀವಿ. ಮಳೆಗಾಲದಲ್ಲಿ ಜೋಳ ಕಟ್ ಮಾಡಕ್ಕಾಗಲ್ಲ ಅಂತ ಸೈಲೇಜ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನ ಸ್ಟೋರೇಜ್ ಹಾಕೊಡ್ತೀವಿ. ಮಾಮೂಲಿ ಹಸಿ ಜೋಳದ ಕಡಿನ ಕಟ್ ಮಾಡಿ ಚಾಪ್ಸ್ ಮಾಡಿ ಹಾಕ್ತೀವಿ ಸರ್. ಅಂದ್ರೆ ಏನು ಹೆಚ್ಚು ಅದು ನೀವು ಇರ್ಲೇಬೇಕು, ಬೆಳಗಿಂದ ಸಂಜೆವರೆಗೂ ನೋಡ್ಕೋಬೇಕು ಅನ್ನೋ ತರದ್ದೇನಿಲ್ಲ? ಇಲ್ಲ ಸರ್, ಅದೊಂಥರ ನಂಗೆ ಪಾರ್ಟ್ ಟೈಮ್ ಜಾಬ್ ಇದ್ದಂಗಾಗಿದೆ ಸರ್. ಚೆನ್ನಾಗಿದೆ ಅದು, ಒಳ್ಳೆ ಇನ್ಕಮ್ ಬರುತ್ತೆ ಸರ್. ಈಗ 2 ಬ್ಯಾಚ್ ಮಾರಾಟ ಮಾಡಿದೆ ಅಂತ ಹೇಳಿದ್ರಲ್ಲ, ಎಷ್ಟು ಇನ್ಕಮ್ ಬಂತು ಸರ್? ನಾನು ಅದು ಒಟ್ಟಿಗೆ ಟೋಟಲ್ 1,05,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ ಫಸ್ಟ್ ಬ್ಯಾಚ್ ಅಲ್ಲಿ, ಅದರಲ್ಲಿ 3 ಲಕ್ಷ ರೂಪಾಯಿ ದುಡ್ಡು ಆಯ್ತು ನನಗೆ. ಇನ್ ಸೆಕೆಂಡ್ ಬ್ಯಾಚ್ ತಂದಿದ್ದೀನಿ ಇವಾಗ, ಇವಾಗ ಮಾರ್ಕೆಟಿಂಗ್ ಮಾಡ್ಬೇಕು ಸರ್. ಇವಾಗ ಮರಿಗಳನ್ನ ಎಲ್ಲಿ ತರ್ತೀರಿ ಸರ್? ಚನ್ನಪಟ್ಟಣದಲ್ಲಿ ತಂದಿದ್ದೆ. ಚನ್ನಪಟ್ಟಣದಲ್ಲಿ ಏನ್ ಬೆಲೆ ಇರುತ್ತೆ ಒಂದ್ ಮರಿಗೆ ಸರ್? ಒಂದು ಮರಿಗೆ, ಅದೊಂದು ಮರಿ ನಾನು ಆಯ್ಕೆ ಮಾಡಿದ್ರೆ 15 ಕೆಜಿ ಇರ್ಬೇಕು ಸರ್. ಒಂದ್ ಮರಿ 8,000 ರಿಂದ 9,000 ರೂಪಾಯಿ ಆಗುತ್ತೆ ಒಂದ್ ಮರಿಗೆ ಸರ್. 15 ಕೆಜಿ ಮರಿಗೆ 8,000 ರಿಂದ 9,000 ರೂಪಾಯಿ ಆಗುತ್ತೆ. ಎಷ್ಟು ತಿಂಗಳು ಸಾಕ್ತೀರಿ ಅದನ್ನ ಸರ್? 6 ತಿಂಗಳು ಸಾಕ್ತೀವಿ. 6 ತಿಂಗಳು, 6 ತಿಂಗಳು ಸಾಕಿದ್ಮೇಲೆ ಎಷ್ಟು ತೂಕ ಬಂದಿರುತ್ತದೆ ಸರ್? ನಾವು ಫುಡ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ, 40-45 ಕೆಜಿ ಅಷ್ಟು ಬರುತ್ತೆ ಸರ್. 40-45 ಕೆಜಿ ಬರುತ್ತೆ. ಅದನ್ನ ಎಷ್ಟಕ್ಕೆ ಮಾರಾಟ ಮಾಡ್ತೀರಿ? ಲೈವ್ ತೂಕದಲ್ಲಿ ಇಲ್ಲೇ ತಗೊಳ್ತಾರೆ 400 ರೂಪಾಯಿ ಕೆಜಿ. ಇನ್ನು ನಮ್ಗೆ ಎಮರ್ಜೆನ್ಸಿ ಬೇಕು ಅಂದ್ರೆ ಸಂತೆಗೆ ತಗೊಂಡೋಗಿ ಮಾರ್ತೀವಿ ಸರ್. ತೂಕದ ಮೇಲೆ ಕೊಟ್ಬಿಡ್ತೀರಿ? ಇಲ್ಲ, ಸಂತೆಲ್ಲ ಆದ್ರೆ ಉಂಡಿ ಲೆಕ್ಕ ಕೊಡ್ತೀವಿ, ಮನೆ ಹತ್ರ ಆದ್ರೆ ತೂಕದ ಲೆಕ್ಕದಲ್ಲಿ ಕೊಡ್ತೀವಿ ಸರ್. ಈಗ 6 ತಿಂಗಳಲ್ಲಿ ಸುಮಾರು 20 ಕೆಜಿ ಬೆಳೆಸಬಹುದಾ? ಬೆಳೆಸ್ಬೋದು ಸರ್, ಫುಡ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಕೆಲವು ಡೆವಲಪ್ಮೆಂಟ್ ಇಂಜೆಕ್ಷನ್ಸ್ ಗಳಿದಾವೆ, ಫುಡ್ ಇದೆ, ಫುಡ್ ನಾವು ಹಾಕೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಜೋಳ, ಹಿಂಡಿ, ಇಂಥವೆಲ್ಲ ದ್ವಿದಳ ಧಾನ್ಯಗಳನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ, ಅವನ್ನೆಲ್ಲ ಕೊಡ್ತೀವಿ. 6-7 ತಿಂಗಳು ಖಂಡಿತ ಬರುತ್ತೆ ಸರ್. 40 ಕೆಜಿ ಸರ್ಕಾರಿ ವೃತ್ತಿಯನ್ನು ಕೂಡ ಮಾಡ್ಕೊಂಡು ಕೃಷಿ ಮಾಡೋ ಅಂತದ್ದು ನಿಮ್ಗೆ ಕಠಿಣ ಆಗ್ತಾ ಇಲ್ವಾ? ಇಲ್ಲ ಸರ್, ನನಗೆ ಈಸಿ ಆಗ್ತಾ ಇದೆ. ಯಾಕೆ ಅಂದ್ರೆ ನಮ್ಮ ತಂದೆಯವ್ರು ನೋಡ್ಕೊಳ್ತಾರೆ, ನಾನೇನಿದ್ದೆ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಎಷ್ಟು ಕೆಲಸ ಮಾಡ್ಬೇಕು ಅಷ್ಟು ಮಾಡಿರ್ತೀನಿ, ಇನ್ನು ಉಳಿದಿದ್ದು ನಮ್ಮ ತಂದೆ ನೋಡ್ಕೊಳ್ತಾರೆ. ಮತ್ತೆ ಡ್ಯೂಟಿ ಕೆಲಸ ಮುಗಿಸಿ ಬಂದು ಮತ್ತೆ ನಾನು ಅದೇ ತೋದಲ್ಲಿ ಕೆಲಸದಲ್ಲಿ ತೊಡ್ಕೊಳ್ತೀನಿ ಸರ್. ಪ್ರತಿ ದಿವಸನೂ ನೀವು ಇರಲೇಬೇಕು? ಖಂಡಿತ ಸರ್, ಕೃಷಿ ಭೂಮಿಗೆ ಹೋಗಿಲ್ಲ ಅಂದ್ರೆ ನನಗೆ ಬೇಜಾರು ಸರ್. ಆದ್ರಿಂದ ನಾವು ಹೊರಗಡೆ ಸುತ್ತಾಡೋದು ಕಡಿಮೆ, ನಾನು 3/4% ನಾನು ತೋಟದಲ್ಲೇ ಕಳಿತೀನಿ ಸರ್. ಒಟ್ಟಾರೆ ಈ ಕೃಷಿ ಜೀವನ ಏನನ್ಸುತ್ತೆ ನಿಮ್ಗೆ? ಚೆನ್ನಾಗಿದೆ ಸರ್, ನನಗೆ ಇನ್ನೂ ತುಂಬಾ ಏನೇನೋ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಈ ಅಡಿಕೆ ಹಾಕಿದ್ದೀನಿ, ಅದ್ರ ಮಧ್ಯೆ ಕಾಫಿ ಹಾಕ್ಬೇಕು, ಮೆಣಸು ಮಾಡ್ಬೇಕು ಅಂತ ಇದೆ. ಈಗ ಕಾಫಿ ಗಿಡಕ್ಕೆ ಆರ್ಡರ್ ಕೊಟ್ಟಿದ್ದೀನಿ ಸರ್, 1 ಜುಲೈಗೆ ಕಾಫಿ ಗಿಡ ಬರುತ್ತೆ, ಅದನ್ನ ಅಡಿಕೆ ಮಧ್ಯೆ ಹಾಕ್ಬೇಕು ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಸರ್. ಕೃಷಿಯಿಂದ 1 ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಿ ಸರ್? ನಾವು ರೇಷ್ಮೆ ಇದೆ, ರೇಷ್ಮೆಲಿ ತಿಂಗಳಿಗೆ ಒಂದು ಖರ್ಚೆಲ್ಲ ಕಳೆದ 25,000 ಸಿಗುತ್ತೆ ತಿಂಗಳಿಗೆ. ಇನ್ನು ಮಾಮೂಲಿ ಆಲೂಗೆಡ್ಡೆ, ಜೋಳ ಎಲ್ಲದಿಂದ ಸೇರಿ ವರ್ಷಕ್ಕೆ 5-6 ಲಕ್ಷ ರೂಪಾಯಿ ಸಂಪಾದನೆ ಆಗುತ್ತೆ ಸರ್. ರೇಷ್ಮೆ ಅಲ್ದೇ ಒಂದ್ 5-6 ಲಕ್ಷ ಬರುತ್ತೆ? ಬರುತ್ತೆ ಸರ್. ಕುರಿಯಲ್ಲಿ 4-5 ಲಕ್ಷ ಬರುತ್ತೆ? ಕುರಿದು ಸಪರೇಟ್ ಸರ್, ಅದು ನಮ್ಮ ಮನೆಯವರು ಇಂಟ್ರೆಸ್ಟ್ ಪಟ್ಟು ಮಾಡಿ ಅಂತ ಮಾಡಿಸಿರೋದು, ಅದು ಅವ್ರಿಗೆ ಬಿಟ್ಬಿಡ್ತೀವಿ. ಮಾಮೂಲಿ ಜೋಳ, ಆಲೂಗೆಡ್ಡೆ, ರೇಷ್ಮೆದೆಲ್ಲ ನಾವು ನಮ್ಮ ತಂದೆಯವರು ನೋಡ್ಕೊಳ್ತೀವಿ. ತೆಂಗಿನಕಾಯಿ ಮಾತ್ರ ನಮ್ಮ ತಂದೆನೇ ನೋಡ್ಕೊಳ್ತಾರೆ.

ಇಲ್ಲ ದೇವರ ನೆನೆದಾರೆ ಸಾಗುಟ್ಟು ನಮಗಿಲ್ಲ ಹಾವು ಕಚ್ಚಿದರು ವಿಷವಿಲ್ಲ ಹಾವು ಕಚ್ಚಿದರು ವಿಷವಿಲ್ಲ ಸರ್ಪನ ಹೆಡೆಯ ದಾಟಿದರು ಭಯವಿಲ್ಲ ಓಲೆ ಮಾತಾಡುತ್ತಾವೆ ಗೆಜ್ಜೆ ಮಾತಾಡುತ್ತಾವೆ ಓಲೆ ಮಾತಾಡುತ್ತಾವೆ ಗೆಜ್ಜೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ. ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಸಂಗಡಿಗರ ಧ್ವನಿಯಲ್ಲಿದ್ದ ಜನಪದ ಗೀತೆ ಮೂಡಿಬಂತು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ.